ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಪ್ರೇಮದೊಳಾರಾಧಿಸಿ ದೇವರ ಈ ಜಪತಪದಿನ್ನೇಕೆ ಪ್ರೇಮದೊಳಾರಾಧಿಸದಿದ್ದರೆ ಈ ಜಪತಪವಿನ್ನೇಕೆ? ಪ್ರೇಮದಿಂದ ಭಗವಂತನನ್ನು ಆರಾಧಿಸಬೇಕು. ಪ್ರೇಮ ಪೂರ್ಣವಾದ ಹೃದಯವನ್ನು ಭಗವಂತನ ಮುಂದಿಟ್ಟಾಯ, ಅದೇ ದೊಡ್ಡ ಆರಾಧನೆ. ದೇವರ ಕೊಣೆಯಲ್ಲಿ ಪ್ರೇಮಪೂರಿತ ಹೃದಯದಿಂದ ಕುಳಿತು ಆ ಪ್ರೇಮವನ್ನು ನಾವು ಯಾವ ಪ್ರೇಮದಿಂದ ಅಲ್ಲಿ ಆ ದೇವರನ್ನ ಪ್ರತಿಷ್ಠಾಪಿಸಿದ್ದೇವೋ ಅಲ್ಲಿಗೆ ಆ ಪ್ರೇಮವನ್ನು ಹರಿಸ್ತಾ ಕುಳಿತಿದ್ರೆ ಇನ್ನು ಜಪತಪ ಬೇರೆ ಯಾತಕ್ಕೆ? ಈ ಮಾತನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ಆಹಾ ಆಹಾ ಅಂತ ಉದ್ಗರಿಸಿದ್ರಂತೆ. ಈ ಶ್ಲೋಕಗಳನ್ನು ಕೇಳಿ ಪರಮಹಂಸರು ಮತ್ತೆ ಭಾವಾವಿಷ್ಟ ಆಗೋದಲ್ಲಿದ್ದಾರೆ. ಆದರೆ ಬಹಳ ಕಷ್ಟಪಟ್ಟು ಅದನ್ನು ಹಿಡಿದು ತಡೆದುಕೊಂಡಿರುತ್ತೆ. ಮಹಿಮಾಚರಣ ಈಗ ಕಾಶಿ ಪಂಚಕದಿಂದ ಒಂದು ಶ್ಲೋಕವನ್ನು ಪಡಿಸಿದ. ಯಸ್ಯಾನಿಧಂ ಕಲ್ಪಿತಮಿಂದ್ರಜಾಲಂ ಚರಾಚರಂ ಭಾತಿ ಮನೋವಿಲಾಸಂ ಸಚ್ಚಿತ್ ಸುಖೇಕ ಪರಮಾತ್ಮರೂಪ ಸಾಕಾಶಿಕಾಹಂ ನಿಜಬೋಧರೂಪ. ಅಂದ್ರೆ ಯಾರೊಳಗೆ ಸಕಲ ಚರಾಚರ ಜಗತ್ತು ಇಂದ್ರಜಾಲದ ಉಪಾಧಿಯಲ್ಲಿ ಕಂಡುಬರುತ್ತೋ ಮತ್ತು ಈ ಸೃಷ್ಟಿ ಅನ್ನೋದು ಕೇವಲ ಯಾರ ಮನೋವಿಲಾಸ ಮಾತ್ರ ಆಗಿದೆಯೋ ಮತ್ತು ಯಾರು ನಿರಂತರವೂ ಸಚಿದಾನಂದ ಸ್ವರೂಪಿಣಿಯಾಗಿ ಜ್ಞಾನ ಸ್ವರೂಪಿಣಿಯಾಗಿ ಪ್ರಕಾಶಿಸ್ತಾ ಇರುವಳು ಆ ಕಾಶಿಕಾ ದೇವಿಯೇ ನಾನು. ಸಾ ಕಾಶಿಕಾಹಂ ನಿಜಬೋಧ ರೂಪ ಅಂತನ್ನುವ ಈ ಚರಣವನ್ನ ಕೇಳಿದೊಡನೆಯೇ ಪರಮಹಂಸರು ನಗ್ತಾ ನಗ್ತಾ ಹೇಳ್ತಾ ಇದ್ದಾರೆ, ಯಾವುದು ಪಿಂಡಾಂಗದಲ್ಲಿ ಇದೆಯೋ ಅದೇ ಬ್ರಹ್ಮಾಂಡದ ಸ್ವರೂಪ. ನಗ್ತಾ ನಗ್ತಾ ಹೇಳ್ತಾ ಇದ್ರಂತೆ ನಗೋದಕ್ಕೆ ಅಂತಂತದೆ. ಆದರೆ ಆ ನಗುವಿಯ ನಗುವಿನಲ್ಲೇ ಇರೋದು ಸ್ವಾರಸ್ಯ. ಸಮಯೋಚಿತವಾದಂತಹ ನಗು ಅರ್ಥಪೂರ್ಣವಾಗಿರುತ್ತೆ. ಯಾವುದು ಪಿಂಡಾಂಡದಲ್ಲಿ ಇದೆಯೋ ಅದೇ ಬ್ರಹ್ಮಾಂಡದಲ್ಲೂ ಇದೆ ಅಂತಂದ್ಬಿಟ್ಟು ಆ ಕಾಶಿಕಾದೇವಿ ಇದಾಳಲ್ಲ ಜಗನ್ಮಾತೆ, ಅವಳು ಬ್ರಹ್ಮಾಂಡ. ಯಾರು ಈ ರಾಮಕೃಷ್ಣರು ತಿಳಿದಾರೋ ಇವರು ಪಿಂಡಾಂಡ. ಯಾವ ಈ ಪಿಂಡಾಂಡದಲ್ಲಿ ಇದೆಯೋ ಅದೆಲ್ಲ ಆ ಬ್ರಹ್ಮಾಂಡದಲ್ಲೂ ಇದೆ ಅಂತ. ನಾವು ಕೂಡ ಒಂದೊಂದು ಪಿಂಡಾಂಡವೇ. ಅದಕ್ಕೆ ನಾವು ಹೋದ ಮೇಲೆ ಪಿಂಡ ಹಾಕೋದು ಅಂತ ಹಾಗರ್ಥ ಅಲ್ಲ. ಈ ಪಿಂಡ ಅಂದ್ರೆ ಅಣುರೂಪ ಅಂತ ಅರ್ಥ, ಚಿಕ್ಕದು ಅಂತ ಅಷ್ಟೇ ಅರ್ಥ. ಈ ಅರ್ಥ ಮಾಡ್ಕೊಂಡ್ರೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೇನೋ. ಸಣ್ಣದೊಂದು ಘಟನೆ ಹೇಳ್ಬಿಡ್ತೇನೆ. ದಿನ ಬೆಳಿಗ್ಗೆಯಲ್ಲಿ ನಮ್ಮ ಮಾವಿನ ಮರದ ಕಟ್ಟೆಗೆ ಏನೋ ಎಷ್ಟು ಬಿಟ್ಟು ಹೋಗ್ತಾ ಇದ್ರು ಒಬ್ರು ಚೀಲ ತುಂಬಾ ತಂದುಕೊಂಡ್ರು. ಏನಪ್ಪ ಇದು, ಬಹುಶಃ ಪ್ರಾಣಿ ಪಕ್ಷಿಯಲ್ಲಿ ಉತ್ತರ ಇರಬೇಕು ಕಾಣುತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ಇವತ್ತು ನೋಡಿದ್ರೆ ಬಾಪಟ ಕಾಯಿಗಳು ಸಿಕ್ಕೊಂಡ್ಬಿಟ್ಟಿದ್ರು, ಕಾ ಕಾ ಕಾ ಅಂತ ಹೋಗ್ತಾ ಇದ್ರು. ಸುಮಾರು 6:30 ಹೊತ್ತಿದೆ, 7 ಗಂಟೆ 6:30 ಗಂಟೆ ಹೊತ್ತಿದೆ. ಇವಳದ ಸಿಗ್ನ ಏನದು ನೀವು ಆಗ್ತಾ ಇರೋದು ಕೇಳಿ ಅವರು ಬ್ರೆಡ್ಡಿಂಗ್ ಚೋದು ಅಂತಂದ್ರು. ಯಾಕೆ ಆಗ್ತಾ ಇದ್ದೀನಿ ಕೇಳಿದೆ. ಇದರ ಅಳಿಲಿಗೆ ನಾನು ಹೇಳಿದೆ, ಕಾಯಿಗಳೇ ಹೆಚ್ಚಾಗ್ತಾ ಇದೆ, ಬಹಳ ಕೂಗ್ತಾ ಇದೆ, ಗಲಾಟೆ ಮಾಡ್ತಾ ಇವೆ. ಅಲ್ಲಿ ನೋಡಿ ಒಳಗಡೆ ದೇವಸ್ಥಾನದಲ್ಲಿ ದೇವರು ಧ್ಯಾನ ಮಾಡ್ತಾ ಇದ್ದಾರೆ, ಅವರಿಗೆ ಬಹಳ ಕಷ್ಟ ಆಗುತ್ತೆ. ಈಗ ನೋಡಿ ನಾನು ನಿಮಗೆ ಹೇಳದೆ ಹೋದ್ರೆ ಅವರು ಎದ್ದು ಬಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಅಸಹಾಯಕರಾಗಿರ್ತಾರೆ ಆಸ್ಪತ್ರೆಗೆ. ಆ ಮನುಷ್ಯರೆಲ್ಲ ಕಾಯಿಯ ಕೂಗಿಗಳಿಗೆ ಹೋಗ್ತಾ ಇರುತ್ತೆ, ಮತ್ತೆ ಎಳೆದು ತಂದು ದೇವರ ಪಾದ ಪದ್ಮದಲ್ಲಿ ಇಡಬೇಕಾಗುತ್ತೆ. ನೀವು ದಯವಿಟ್ಟು ಇದನ್ನು ಮಾಡದಿದ್ರೆ ಒಳ್ಳೆಯದು. ಸಾಧ್ಯವಾದಷ್ಟು ಇಲ್ಲಿ ಶಾಂತವಾದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂತಹ ಪ್ರಯತ್ನ ನಮ್ಮದು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಏನೋ ಸ್ವಾಮಿ ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಸೇವೆ ಯಾರೋ ಮಾಡಬೇಕು, ಅಲ್ಲಿ ಸೇವೆ ಮಾಡಬೇಕು ಅಂತ ಹೆಚ್ಚು ಮಾಡೋದು ಸಾಧ್ಯ ಆಗಿದೆ. ಅಲ್ಲಿ ಸೇವೆ ಯಾರು ಮಾಡಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ಅಳಿಗೋಸ್ಕರ ತುಂಬ ಅಳಿಗಳನ್ನು ಓಡಾಡ್ಕೊಂಡಿವೆ, ಅದಕ್ಕೋಸ್ಕರ ಇದನ್ನು ತಂದು ಆಗ್ತಾ ಇದ್ದೀವಿ. ನೋಡಿದ್ರ ಅಳಿಲ್ ಸೇವೆ ಅಂದ್ರೆ ಕಿಂಚಿತ್ ಸೇವೆ ಅಂತ ಅರ್ಥ. ಇವರು ಅಳಿಲಿಗೇ ಸೇವೆ ಮಾಡೋದು ಬಿಟ್ಟು ಅದರಿಂದ ಪಿಂಡಾಂಡದಲ್ಲಿ ಅದೇ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲ ಇದೆ ಅಂತ ಹೇಳುವಾಗ ಪಿಂಡ ಅಂತ ಹೇಳ್ತಕ್ಕಂತ ಈ ಒಂದು ಅರ್ಥಕ್ಕೂ ಆ ಶಾಸ್ತ್ರಕಾಲದಲ್ಲಿ ಹಾಕ್ತಕ್ಕಂತಹ ಪಿಂಡಕ್ಕೂ ಲಗತ್ತೀಕರಿಸ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅನರ್ಥ ಆಗೋಗ್ಬಿಡುತ್ತೆ. ಅದು ಅನ್ನದ ಪಿಂಡ, ಇದು ಇದು ಶರೀರ ಅಂತ ಹೇಳ್ತಕ್ಕಂತ ಒಂದು ಪಿಂಡ. ಇದರಲ್ಲಿ ಬ್ರಹ್ಮಾಂಡದ ಎಲ್ಲ ಅಂಶಗಳು ಕೂಡ ಇವೆ ಸೂಕ್ಷ್ಮ ರೂಪದಲ್ಲಿ. ಅದಕ್ಕೆ ಆ ಕಠ ಉಪನಿಷತ್ತಿನಲ್ಲಿ ಹೇಳಲಾಗಿದೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಆ ಪರಮಾತ್ಮ ಮಹತ್ತಿಗಿಂತೂ ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ, ಅಣುಗಿಂತಲೂ ಅಣುವಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣರು ಹೇಳುವಾಗ ತಮ್ಮಲ್ಲಿ ಆ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಇಲ್ಲಿದೆ ಅಂತ ಸೂಚಿಸ್ತಾ ಇದ್ದಾರೆ ನಿರ್ಧಾರಂತ. ಈಗ ಮೈಮಠರನ ನಿರ್ವಾಣ ಷಟ್ಕ ಅದನ್ನ ಪಡ್ತಾ ಇದ್ದಾನೆ. ನಿರ್ವಾಣ ಷಟ್ಕ ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೇ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಂದ್ರೆ ಅದನ್ನ ಕೇಳಿ ಪುಟ್ಟಪ್ಪನವರು ಕನ್ನಡದಲ್ಲಿ ಬಹಳ ಸೊಗಸಾಗಿ ಅನುವಾದ ಮಾಡಿಸಿದ್ದಾರೆ. ಬುದ್ಧಿ ಮನ ಚಿತ್ತ ಅಹಂಕಾರ ನಾನಲ್ಲ ಕಣ್ಣು ಕಿವಿ ಮೋದಲ್ಲ ನಾಲಗೆಯು ಮಲ್ಲ ನಭವಲ್ಲ ಧರೆಯಲ್ಲ ಚಿಕಿವಾಯುವಲ್ಲ ಸಚ್ಚಿದಾನಂದಾತ್ಮ ಶುಭನಾನು ನಾನು ಪಂಚವಾಯುಗಳಲ್ಲ ಪ್ರಾಣ ನಾನಲ್ಲ ಸಪ್ತಧಾತುಗಳಲ್ಲ ಕೋಶವೈದಲ್ಲ ಕರ್ಮಾಂಗ ವಿಷಯೇಂದ್ರಿಯಂಗಳಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನು ವೇಷರಾಗಗಳಿಲ್ಲ ಲೋಭವೆನಗಿಲ್ಲ ಮೋಹ ಮದ ಮಾತ್ಸರ್ಯ ಭಾವನೆನಗಿಲ್ಲ ಧರ್ಮಾರ್ಥ ಕಾಮಾದಿ ಮೋಕ್ಷ ಜ್ಞಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನು ಪುಣ್ಯ ಪಾಪಗಳಲ್ಲ ಸುಖ ದುಃಖವಲ್ಲ ಮಂತ್ರ ತೀರ್ಥಗಳಲ್ಲ ವೇದ ಮುಖವಲ್ಲ ಭೋಜ್ಯ ಭೋಜನವಲ್ಲ ಭೋಕ್ತನಾಣವಲ್ಲ ಸಚ್ಚಿದಾನಂದಾತ್ಮ ಶಿವನಾನು ಜಾತಿ ಭೇದಗಳಿಲ್ಲ ಮೃತ್ಯು ಭಯವಿಲ್ಲ ಜನ್ಮ ಮೃತ್ಯುಗಳಿಲ್ಲ ತಂದೆ ತಾಯಿಲ್ಲ ಬಂಧು ಸಕಲಿಲ್ಲ ಗುರು ಶಿಷ್ಯರಾರಿಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನು ನಿರ್ವಿಕಲ್ಪನು ನಿರಾಕಾರನಾನು ಸರ್ವೇಂದ್ರಿಯಾತೀತ ಸರ್ವತ್ವ ನಾನು ಕಾಲ ದೇಶಾತೀತ ವಿಶ್ವವಿಭು ನಾನು ಸಚ್ಚಿದಾನಂದಾತ್ಮ ಶಿವನಾನು ನಾನು ಮಹಿಮಚರಣ ಸಚ್ಚಿದಾನಂದ ಶಿವ ನಾನು ನಾನು ಅಂತ ಎಷ್ಟು ಸಲ ಹೇಳಿದ್ನೋ ಅಷ್ಟು ಸಲವು ಪರಮಾಂಸರು ನಂತ ಅಂತ ಹೇಳಿದ್ರು ನಾನಲ್ಲ ನಾನಲ್ಲ ಸಚ್ಚಿದಾನಂದ ಶಿವ ನೀನು ನೀನು ಸಚ್ಚಿದಾನಂದ ಶಿವ ನಾನು ನಾನು ಅಂತ ಹೇಳ್ತಕ್ಕಂತಹದ್ದು ಅದ್ವೈತ ಭಾವ ಸಚ್ಚಿದಾನಂದಾತ್ಮ ಶಿವ ನೀನು ನೀನು ಅಂತ ಹೇಳ್ತಕ್ಕಂತಹದ್ದು ದ್ವೈತ ಭಾವ ಅದು ಸೋಹಂ ಭಾವ ಇದು ದಾಸೋಹಂ ಭಾವ ಯಾಕಕ್ಕೋಸ್ಕರ ಶ್ರೀರಾಮ್ ಹೇಳ್ತಾ ಇದ್ದಾರೆ ನಾನಲ್ಲ ನಾನಲ್ಲ ನೀನು ನೀನು ಅಂತ ಸ್ವಯಂ ಶ್ರೀರಾಮ್ ಕೃಷ್ಣ ನಿರ್ವಿಕಲ್ಪ ಸಮಾಧಿಗೆ ಇರುವಂತವರು ಅದ್ವೈತದಲ್ಲಿ ನೆಲೆಗೊಂಡವರು ಅದ್ವೈತಾನುಭವದಲ್ಲಿ ಅವರಿಗಿಂತ ನೆಲೆಗೊಂಡವರು ಇನ್ಯಾರಿದ್ದಾರೆ ಆದ್ರಿಂದ ಸರಿ ಸರಿ ಅಂತ ಹೇಳಬೇಕಾಗಿತ್ತು ಬದಲಾಗಿ ನಾನಲ್ಲ ನೀನು ನೀನು ಅಂತ ಹೇಳಬೇಕಾದ್ರೆ ಇದು ಜನರಿಗೆ ಅಂತಿಕೊಂಡು ಇಂತಹ ಶ್ಲೋಕ ಇದು ಎಲ್ರಿಗೂ ಅಲ್ಲ ಯಾರ ಮನಸ್ಸು ದೇಹ ಬುದ್ಧಿಯಿಂದ ಲೌಕಿಕ ಬುದ್ಧಿಯಿಂದ ಬಿಡುಗಡೆ ಹೊಂದಿದೆಯೋ ಹಲವಾರು ವರ್ಷಗಳ ಪ್ರಾಮಾಣಿಕ ತಪಸ್ಸಿನಿಂದಾಗಿ ಈ ಲೌಕಿಕ ಬುದ್ಧಿ ಈ ದೇಹ ಬುದ್ಧಿ ಕಡಿಮೆ ಆಗಿದೆಯೋ ಅಂತವರು ಹೇಳ್ತಾರೆ ಒಮ್ಮೆ ನಾಗಮಹಾಶಯರು ಶ್ರೀರಾಮಕೃಷ್ಣ ಬಳಿ ಕುಳಿತಿದ್ದಾರೆ ನರೇಂದ್ರ ಬಂದವನೇ ಒಂದು ಶ್ಲೋಕ ಇದೇ ಶ್ಲೋಕ ಮನೋಬುದ್ಧಿ ಅಹಂಕಾರ ಚಿತ್ತಾದಿ ನಾಹಂ ನ ಚ ಶ್ರೋತ್ರ ಶಿವೇ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಇದನ್ನ ತನ್ನ ವೀರ ಗಂಭೀರ ಕಂಠಶ್ರೀಯಿಂದ ಹೇಳ ತಕ್ಷಣ ನಾಗಮಾಶರಿಗರೇ ಗೊತ್ತು ಅವರು ದ್ವೈತಿಗಳು ಮತ್ತು ಭಕ್ತಿಭಾವದವರು ಏನಿದು ನಾನೇ ಶಿವ ಅಂತ ಹೇಳ್ತಕ್ಕಂಥದ್ದು ದಾಸನ ಅಂತ ಹೇಳಬೇಕು ಸೋಹಮ್ಮ ದಾಸೋಹಮ್ ಅಂತ ಹೇಳಬೇಕು ಧರ್ಮಾಶಯರು ಏನಾದರೂ ಮಾತಾಡೋದು ಹೊರಟ್ರೆ ಅದೇನು ಬೆಂಕಿ ಅಂತ ಆಗಿ ನಮ್ರತೆ ಅಂತಂದ್ರೆ ಹೂವಿಗಿಂತಲು ಅವರ ಅಷ್ಟು ಜೋರಾಗಿ ಹೇಳಿದಾಗ ಶ್ರೀರಾಮಕೃಷ್ಣರು ಮಧ್ಯೆ ಪ್ರವೇಶಿಸಿ ಹೇಳ್ತಾರೆ ಇಲ್ಲ ಇಲ್ಲ ನರೇಂದ್ರ ಬಿಟ್ಟಂದ್ರೆ ಹಾಗೆ ಹೇಳ್ಬೋದು ಅವನು ಮರೆಯಿಂದ ತೆಗೆದ ಖಡ್ಗದ ಹಾಗೆ ನಿಜಕ್ಕೂ ಅವನಿಗೆ ಯಾವುದೂ ಅಟ್ಕೊಂಡಿಲ್ಲ ಅವನು ನಿತ್ಯ ಮುಕ್ತ ಆದ್ರಿಂದ ಅವನು ಬೇಕಂತ ಆ ಥರ ಹೇಳ್ಬೋದು ಅಂತ ಹೇಳಿದ ತಕ್ಷಣವೇ ನಾಗಮಹಾಶಯರು ಶ್ರೀರಾಮಕೃಷ್ಣನಲ್ಲಿದ್ದಂತಹ ಭಕ್ತಿ ಶ್ರದ್ಧೆ ವಿಶ್ವಾಸ ಅಂತಾದ್ರು ತಂದ್ರೆ ನರೇಂದ್ರನ ಕೈ ಮುಗಿತಾರೆ ಸರಿ ಹಾಗಂದ್ರೆ ಸರಿಯೇ ಶ್ರೀರಾಮಕೃಷ್ಣ ಯಾವಾಗ ಹೇಳ್ಬಿಟ್ರು ಹಾಗಂದ್ರೆ ಸರಿಯೇ ಎರಡನೇ ಮಾತೇ ಇಲ್ಲ ನಮಸ್ಕಾರ ಮಾಡಿಬಿಟ್ರು ಆ ನರೇಂದ್ರನಿಗೆ ಹುಡುಗ ಅವನು ಇವರು 30-35 ವರ್ಷದವರು 40 ವರ್ಷದವರು ನಮಸ್ಕಾರ ಮಾಡಿಬಿಟ್ರು ಇಲ್ಲಿ ಪ್ರಶ್ನೆ ಏನು ಕೇಳಿದ್ರೆ ವಿಷಯ ಏನು ಕೇಳಿದ್ರೆ ಆ ನರೇಂದ್ರ ಅಂತವರು ಸೋಹಂ ಸೋಹಂ ಅಂತ ಹೇಳಬಹುದು. ಆದ್ರೆ ದೇಹ ಬುದ್ಧಿ ಇರ್ತಕ್ಕಂಥವರು ದಾಸೋಹಂ ಅಂತ ಹೇಳಬೇಕು ಅಂತ ಅದನ್ನು ತಿಳಿಸೋದಕ್ಕೋಸ್ಕರ ಶ್ರೀರಾಮಕೃಷ್ಣರು ಪ್ರತಿ ಸ್ಥಳವೂ ಕೂಡ ಪ್ರತಿಯೊಂದು ಚರಣ ಆಗುವ ಆದ ಕೂಡಲೇ ಕೂಡ ನಗ್ತಾ ನಗ್ತಾರೆ, ನಾನಲ್ಲ ನಾನಲ್ಲ ಸಚ್ಚಿದಾನಂದ ಶಿವ ನೀನು ನೀನು ಮಹಿಮಚರಣ. ಜೀವನ್ಮುಕ್ತಿ ಗೀತೆಯಿಂದ ಕೆಲವು ಶ್ಲೋಕಗಳನ್ನು ಪಡಿಸಿದ, ಅನಂತರ ಷಡ್ಚಕ್ರಗಳ ಸಂಬಂಧವಾಗಿ ಕೆಲವು ಶ್ಲೋಕಗಳನ್ನು ಪಡಿಸಿದ. ಬಳಿಕ ಆತ ಪರಮಹಂಸರಿಗೆ ತಿಳಿಸಿದ, ತಾನು ಕಾಶಿಯಲ್ಲಿ ಯೋಗಾವಸ್ಥೆಯಲ್ಲೇ ಮೃತಪಟ್ಟಂತಹ ಒಬ್ಬ ಯೋಗಿಯನ್ನ ನೋಡಿದೆ ಅಂತ. ಮಹಿಮಚರಣ ಹೇಳ್ತಾನೆ, ರಾಮಗೀತೆಯಲ್ಲಿ ಬಹಳ ಬಹಳ ಒಳ್ಳೆಯ ವಿಷಯಗಳಿವೆ ಅಂತ. ಕೃಷ್ಣಗೀತೆ ಅಲ್ಲ, ರಾಮಗೀತೆ. ಶ್ರೀರಾಮಕೃಷ್ಣ ದಸ್ತ ಹೇಳ್ತಾರೆ, ನೀನು ಯಾವಾಗ ನೋಡಿದ್ರು ರಾಮಗೀತೆ ರಾಮಗೀತೆ ಅಂತಲೇ ಇರ್ತೀಯ. ಆದ್ರಿಂದ ನೀನೊಬ್ಬ ದೊಡ್ಡ ವೇದಾಂತಿಯೇ ಇರಬೇಕು. ಆ ವಿಧದ ಪುತ್ರರನ್ನ ಸಾಧುಗಳು ಎಷ್ಟೊಂದಾಗಿ ಇಲ್ಲಿ ಓದ್ತಾ ಇದ್ರು ಗೊತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ರಾಮಗೀತೆ ಅಂತ ಹೇಳ್ತಕ್ಕಂಥದ್ದು ಅದ್ವೈತ ವೇದಾಂತವನ್ನ ಮಂಡಿಸುವಂತಹ ಒಂದು ಗ್ರಂಥ. ಹೇಳ್ತಾರೆ ಶ್ರೀರಾಮಕೃಷ್ಣರು ತಮ್ಮ ಸಾಧನಾ ಕಾಲದಲ್ಲಿ ಆ ದಕ್ಷಿಣೇಶ್ವರಕ್ಕೆ ಆಗಮಿಸ್ತಾ ಇದ್ದಂತಹ ಹಲವಾರು ಸಾಧುಗಳು ಈ ರಾಮಗೀತೆ ಅಂತ ಹೇಳ್ತಕ್ಕಂತಹ ಗ್ರಂಥವನ್ನ ಪಠಿಸ್ತಾ ಇದ್ರು ಅಂತ, ಓದ್ತಾ ಇದ್ರು ಅಂತ, ಅದರ ಮೇಲೆ ವಿಚಾರ ವಿಮರ್ಶೆ ವಿಚಾರ ವಿನಿಮಯ ಮಾಡ್ತಾ ಇದ್ರು ಅಂತ. ಈಗ ಮಹಿಮಕರಣ ಓಂ ಅಂತರುವ ಪ್ರಣವ ಅದರ ಸ್ವರೂಪದ ಸಂಬಂಧವಾಗಿ ಪಠಿಸ್ತಾ ಇದ್ದಾನೆ. ತೈಲ ದಾರಾವದವ ಚಿನ್ನ ದೀರ್ಘ ಘಂಟಾನಿನಾದಂ, ತೈಲ ದಾರಾವದವ ಚಿನ್ನ ದೀರ್ಘ ಘಂಟಾನಿನಾದಂ. ಓಂಕಾರ ಅಂದ್ರೆ ಏನದು? ಅನಾಹತ ಶಬ್ದ. ಆಹಂಗ ಶಬ್ದ ಅಂದ್ರೆ ಬಡಿದ್ರೆ ಉಂಟಾಗುವಂತಹ ಶಬ್ದ. ಅನಾಹತ ಅಂದ್ರೆ ಬಡಿಯದೆಯೇ ಉಂಟಾಗ್ತಕ್ಕಂತಹ, ತನ್ನಿಂದಾನೇ ಉಂಟಾಗ್ತಕ್ಕಂತಹ ನಾದ. ಅದು ಈ ಪ್ರಕೃತಿಯಲ್ಲಿ ಸದಾ ಇದ್ದೇ ಇದ್ಕೊಂಡಿರುತ್ತೆ. ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಆ ಸುಷುಮ್ನ ನಾಡಿ ಅದು ತೆರೆದಾಗ ಅನಾಹತ ಚಕ್ರದಲ್ಲಿ ಆ ಅನಾಹತ ಧ್ವನಿ ಪ್ರಣವ ಧ್ವನಿ ಕೇಳೋದಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೆ ಅದು ಗುಪ್ತವಾಗಿರುತ್ತೆ ಅಥವಾ ಈ ಜಗತ್ತಿನ ಸಂತೆಯ ಗದ್ದಲದಲ್ಲಿ ಮುಳುಗಿ ಹೋಗಿರುತ್ತೆ. ಯಾವಾಗ ಹೊರಗಡೆಯ ಗದ್ದಲವನ್ನು ಅಡಗಿಸಿಕೊಂಡು, ಒಳಗಡೆಯ ಗದ್ದಲ ಮನಸ್ಸಿನ ಒಳಗಡೆಯ ಗದ್ದಲ ಅದನ್ನು ಕೂಡ ಅಡಗಿಸಿಕೊಂಡಾಗ ಮನಸ್ಸು ಅನಾಹತ ಚಕ್ರಕ್ಕೆ ಏರುತ್ತೆ. ಈ ಎಲ್ಲ ಸಾಧನಾ ಪ್ರಕ್ರಿಯೆಯ ಫಲವಾಗಿ ಮನಸ್ಸು ಹೃದಯ ಕಮಲಕ್ಕೆ ಏರುತ್ತೆ. ಹಾಗೆ ಏರಿದಾಗ ಹೃದಯ ಕಮಲ ತೆರೆದುಕೊಳ್ಳುತ್ತೆ. ತೆರೆದುಕೊಂಡಾಗ ಈ ಅನಾಹತ ಧ್ವನಿ ಕೇಳಿಸಲು ಪ್ರಾರಂಭವಾಗುತ್ತೆ. ಹಾಗೆ ಕೇಳುವಾಗ ಅದು ಯಾವ ತರಹ ಇರುತ್ತೆ? ತೈಲ ಧಾರಾವತ್ ಅವಚ್ಛಿನ್ನ, ಛಿನ್ನ ಛಿನ್ನವಾಗಿ ಅದು ಕೇಳಿಸೋದಿಲ್ಲ. ಠಂ ಠಂ ಠಂ ಠಂ ಅಂತ ಹೇಳಿದ್ರೆ ಅದು ಛಿನ್ನ ಛಿನ್ನ ಛಿನ್ನವಾಗಿ ಕೇಳುತ್ತದೆ. ಓಂ ಓಂ ಓಂ ಅಂತ ಹೇಳಿದ್ರು ಕೂಡ ಛಿನ್ನ. ಮತ್ತೆ ಅದು ಕಡಕಾಗುತ್ತೆ, ಕಡಿದೋಗುತ್ತೆ. ಆ ನಾದದ ಸ್ರೋತ ಕಳೆದೋಗುತ್ತೆ, ಅದನ್ನು ಮನಸ್ಸಿಗೆ ಬಿಟ್ಬಿಡ್ಬೇಕು. ಬಾಯಲ್ಲಿ ಉಚ್ಚರಿಸಿ ಕಿವಿಗೆ ಕೇಳಿಸಿ ಮನಸ್ಸಿಗೆ ಬಿಟ್ಬಿಡ್ಬೇಕು. ಮನಸ್ಸು ತೆಗೆದುಕೊಳ್ಬೇಕು, ಅದನ್ನ ಮನಸ್ಸು ತೆಗೆದುಕೊಂಡು ಸುಮ್ಮನೆ ಆ ಓಂಕಾರದೊತ್ತಿಗೆ ಸಂಚರಿಸಿಕೊಂಡು ಹೋಗ್ತಾ ಇರಬೇಕು. ಹಾಗೆ ಹೋದಾಗ ಎಲ್ಲಿಗೆ ಹೋಗುತ್ತದು? ಓಂಕಾರದ ಮೂಲಕ್ಕೆ ಹೋಗಿ ತಲುಪುತ್ತೆ. ಅಲ್ಲಿ ಅದು ವಿಲಯನ ಹೊಂದುತ್ತೆ, ಲಯಗೊಳ್ಳುತ್ತೆ, ಆಗಲೇ ಆನಂದ. ಇನ್ನೊಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ದೀರ್ಘ ಘಂಟೆ ನಿನಾದಂ, ದೀರ್ಘ ಘಂಟೆ ಅಂದ್ರೆ ಉದ್ದವಾದ ಗಂಟೆ, ಉದ್ದವಾದ ಗಂಟೆಯಲ್ಲಿ ನಾದ ಹೊರಡುತ್ತೋ ಹಾಗೆ ನೋಡಿದ ಎಲ್ಲ ಸುಮ್ಮನೆ ಒಪ್ಪಿಟ್ಟಿದ್ದೆ ನಾನು. ಉದ್ದವಾದ ಗಂಟೆ ಅಲ್ಲ, ಗಂಟೆಯ ಉದ್ದದ ಸ್ವರ. ದೀರ್ಘ ಘಂಟೆ ನಿನಾದಂ ಅಂತ ಹೇಳಿದ್ರೆ ಗಂಟೆಯ ದೀರ್ಘ ನಿನಾದ. ಒಂದು ಸತಿ ಒಳ್ಳೆ ಚೆನ್ನಾಗಿ ಎರಕ ಬೈದಂತಹ ಗಂಟೆಯನ್ನ ಒಂದ್ಸತಿ ಬಾರಿಸಿದಾಗ ಮತ್ತು ಜೋರಾಗ್ತಾ ಇರುತ್ತೆ. ಆಮೇಲೆ ಆ ಅಲೆಗಳು ಎಲ್ಲೂ ಕಡಿಮೆ ಆಗ್ತಾ ಇರುತ್ತೆ, ಆದ್ರೆ ಹಾಗೆಯೇ ಹೋಗ್ತಾ ಇರುತ್ತೆ. ಮನಸ್ಸನ್ನ ಅಲ್ಲಿ ಬಿಟ್ಬಿಡ್ಬೇಕು. ಅದು ಕೂಡ ನೀರುವಾದ ಸ್ಥಳದಲ್ಲಿ ಈ ಗಂಟೆಯನ್ನು ಬಾರಿಸಿ ಬಿಟ್ಬಿಡ್ಬೇಕು. ಅದರ ದರವನ್ನೇ, ಅದರ ನಾದವನ್ನೇ ಅನುಸರಿಸಿಕೊಂಡು ನಮ್ಮ ಮನಸ್ಸು ಸಂಚರಿಸಬೇಕು. ಎಂತಹ ಆನಂದ ಉಂಟಾಗುತ್ತೆ. ಆ ನಾದ ಅಂತ್ಯವಾದರೂ ಕೂಡ ನಮ್ಮ ಮನಸ್ಸು ಆ ನಾದವನ್ನು ಬಿಟ್ಟಿರುವುದಿಲ್ಲ. ಇದು ಸಾಧನೆ ಅಂತ ಹೇಳ್ತೇನೆ. ನಿಜವಾದ ಓಂಕಾರದ ಅನುಭವ ಅಲ್ಲ. ನಿಜವಾದ ಓಂಕಾರ ಈ ಸಾಧನಾ ಮಾರ್ಗದಿಂದ ನಮ್ಮ ಹೃದಯದಲ್ಲಿ ವ್ಯಕ್ತವಾಗುತ್ತೆ. ನಿಜವಾದ ಓಂಕಾರ ಇದು ಆ ಓಂಕಾರದ ಪ್ರತೀಕ. ನಾವು ಏನು ಓಂ ಅಂತ ಹೇಳ್ತೇವೋ ಅದು ಆ ನಿಜವಾದ ಓಂ ಅಂತ ಹೇಳ್ತಕ್ಕಂಥ ಅದೇನಿದೆಯೋ ಅದರ ಪ್ರತೀಕ ಅಷ್ಟೇ. ಇಂತಹ ದೊಡ್ಡ ಋಷಿಗಳು ಕಂಡುಹುಡುಕಿದಾರಲ್ಲ, ಇದಕ್ಕೆ ಅಕ್ಷರ ಅಂತ ಹೆಸರು. ಈ ಓಂ ಅಂತ ಹೇಳ್ತಕ್ಕಂಥದ್ದು ಅಕ್ಷರ, ಮಹಾಕ್ಷರ. ಕ್ಷರವೇ ಇದ್ದಿರ್ತಕ್ಕಂಥದ್ದು ಅಕ್ಷರ, ನಾಶವೇ ಇದ್ದಿರ್ತಕ್ಕಂಥದ್ದು. ಓಂಕಾರಕ್ಕೆ ನಾಶವೇ ಇಲ್ಲ. ಅದು ಹೇಗೆ ಹುಟ್ಟಿತು, ಹೇಗೆ ಬೆಳೆಯಿತು, ಹೇಗೆ ಅಂತ್ಯ ಬಂದಿತ್ತು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದು ಅನಾದಿ ಅನಂತ. ಅಂಥ ಓಂಕಾರ ಸಂಬಂಧವಾಗಿ ಈ ವಿವರಣೆ. ತೈಲ ಧಾರಾವ ಅವಚ್ಛಿನ್ನಂ ದೀರ್ಘ ಗಂಟ ನಿನಾದಂ. ತೈಲವನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಯಾವ ರೀತಿಯಲ್ಲಿ ಏಕಪ್ರಕಾರವಾದಂತಹ ಸ್ರೋತ ಉಂಟಾಗುತ್ತೋ ಅದೇ ರೀತಿಯಲ್ಲಿ ಈ ಓಂಕಾರದ ಉಪಾಸನೆ ಮಾಡಿದಾಗ, ಓಂಕಾರದ ಅನುಸಂಧಾನ ಮಾಡಿದಾಗ ಆ ಬಗೆಯ ನಿರವಚ್ಛಿನ್ನವಾದಂತಹ ಒಂದು ಸ್ರೋತ, ಮನಸ್ಸಿನ ಸ್ರೋತ ಉಂಟಾಗುತ್ತೆ. ಓಂಕಾರವನ್ನು ಆಶ್ರಯಿಸಿಕೊಂಡು ಮನಸ್ಸನ್ನ ಪರಬ್ರಹ್ಮದೆಡೆಗೆ ಸಂಚರಿಸುವಂತೆ ಮಾಡಬೇಕು. ಪ್ರಣಮೋಧನು ಶರೋ ಹಿ ಆತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಯೋಗ್ಯಂ ಶರವತ್ ತನ್ಮಯೋ ಭವೇತ್. ಪ್ರಣಮೋಧನು ಓಂಕಾರವೇ ಬಿಲ್ಲು, ಶರೋ ಹಿ ಆತ್ಮ ನಮ್ಮ ಜೀವಾತ್ಮವೇ ಶರ ಅಂದ್ರೆ ಬಾಣ. ಬಿಲ್ಲಿಗೊಂದು ಬಾಣ ಬೇಕಲ್ಲ, ಓಂಕಾರ ಅಂತಕ್ಕಂಥ ಬಿಲ್ಲಿಗೆ ತಮ್ಮ ಆತ್ಮ ತಮ್ಮ ಬಾಣವನ್ನ ಹೆದೆಯರಿಸಬೇಕು. ಅಪ್ರಮತ್ತೇನ ವೇದ್ಯೋಗ್ಯಂ, ಆದರೆ ಆ ಆತ್ಮ ಅಂತಕ್ಕಂಥ ಬಾಣವನ್ನ ಯಾರು ಬೆಳಿಬೇಕು? ಅಪ್ರಮತ್ತ ಬೆಳಿಬೇಕು. ಪ್ರಮತ್ತ ಮತ್ತ ಪ್ರಮತ್ತ ಅಪ್ರಮತ್ತ. ಮತ್ತ ಅಂದ್ರೆ ಕುಡಿದು ಮತ್ತೇರಿದವನು, ಪ್ರಮತ್ತ ಅಂದ್ರೆ ಚೆನ್ನಾಗಿ ಏರಿದವನು, ಅಪ್ರಮತ್ತ ಅಂದ್ರೆ ಶಾಂತವಾಗಿರುವವನು ಅಂತ, ವಿವೇಕಿ ಅಂತ ಅರ್ಥ. ಅಪ್ರಮತ್ತ ಅಂದ್ರೆ ವಿವೇಕಿಯಾದವನು ಅಂತ ಅರ್ಥ. ಅವನ ಗುರಿ ಮಾತ್ರ ನೆಟ್ಟಿಗಿರುತ್ತೆ. ಗುರಿ ಯಾವುದು? ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ. ಲಕ್ಷ್ಯ ಅಂದ್ರೆ ಗುರಿ, ಬಾಣದ ಗುರಿ ಬೇಕಲ್ಲ. ಬಾಣ ಯಾವುದು? ಆತ್ಮ. ಆತ್ಮವನ್ನು ಎಲ್ಲಿಗೆ ಬಿಡಬೇಕು? ಪರಮಾತ್ಮನಲ್ಲಿಗೆ. ಗುರಿ ತಪ್ಪಿದ್ರೆ ಅಲ್ಲೇ ಪಕ್ಕದಲ್ಲಿದೆ ಮಾಯೆ, ಅದರೊಳಗೆ ಹೋಗಿ ಬಿಡುತ್ತೆ. ನಾನೆಲ್ಲ ಗುರಿ ತಪ್ಪಿ ಮಾಯೆಯೊಳಗೆ ಸಿಕ್ಕಾಕೊಂಡಿದ್ದೆ. ನಾವು ಕೂಡ ಬಣ ಬಿಟ್ಟವರೇ, ಅದೇನು ಬಿಟ್ಟಿದ್ದೇವೆ, ಮಾಯೆಯೊಳಗೆ ಹೋಗಿ ಹೇರುವಂತೆ ಬಿಟ್ಟಿದ್ದೇವೆ. ಯಾಕೆಂದ್ರೆ ಎಚ್ಚರ ತಪ್ಪಿ ಬಿಟ್ಟಿದ್ದೇವೆ, ಎಚ್ಚರ ತಪ್ಪಿ ಬಿಟ್ಟಿದ್ದೇವೆ. ಅದರಿಂದ ಎಚ್ಚರ ತಪ್ಪಿ ಅದನ್ನ ಬಿಟ್ಟಿದ್ದೇವೆ. ಅದು ಮಾಯೆಯೊಳಗೆ ಸಿಕ್ಕೊಳ್ಳುವಂತಹ ಆಡ್ತಾ ಇದೆ. ಈಗ ಅದು ಕೂಡ ಮತ್ತೊಮ್ಮೆ ವಿವೇಕವನ್ನು ಕಂಡುಕೊಂಡು ಆ ಆತ್ಮವನ್ನ ಈ ಓಂಕಾರ ಅಂತಕ್ಕಂತಹ ಬಿಲ್ಲಿಗೆ ಎದೆ ಎದುರಿಸಬೇಕು. ಅಂದ್ರೆ ಓಂಕಾರೋಪಾಲನೆ ಮಾಡಬೇಕು ಅಂತ ಅರ್ಥ. ನೀನು ಯಾರ್ಯಾರಿಗೆ ಮಂತ್ರ ದೀಕ್ಷೆ ಕಲ್ತಕ್ಕಂಥದ್ದಾಗಿದೆಯೋ ಅಲ್ಲಿ ಓಂ ಅಂತಕ್ಕಂಥ ನಿದ್ದೆ ಇರುತ್ತೆ. ಅಥವಾ ಆ ಪರಮಾತ್ಮನ ಹೆಸರೇ ಓಂ, ಯಾವ್ಯಾವ ಅಕ್ಷರ ಇದೆಯೋ ಅದೆಲ್ಲವೂ ಕೂಡ ಪರಮಾತ್ಮ ಸೂಚಕ. ಅಂತೂ ಈ ಓಂಕಾರದ ಮಹತ್ವವನ್ನ ಈ ವಾಕ್ಯದ ಮೂಲಕ ತಿಳಿಸಲಾಗಿದೆ. ಈ ಓಂಕಾರದ ಉಪಾಸನೆಯ ಮೂಲಕ ಸಮಾಧಿ ಸ್ಥಿತಿ ಉಂಟಾಗುತ್ತಂತೆ. ಆ ಸಮಾಧಿ ಸ್ಥಿತಿ ಹೇಗಿರುತ್ತಂತೆ, ಮೈಲೀಕರಣ ಮತ್ತೆ ಇನ್ನೊಂದು ಶ್ಲೋಕದ ಮೂಲಕ ಅದನ್ನ ವಿವರಿಸುತ್ತಾನೆ. ಮಧ್ಯಪೂರ್ಣಯದಾತ್ಮಕೂರ್ಣ ಸಾತ್ಮೇತಿ ಸಮಾಧಿಸ್ತರಸ್ಯ ಲಕ್ಷಣ. ಸಮಾಧಿ ಸ್ಥಿತಿ ಪ್ರಾಪ್ತವಾದಾಗ ಆ ಪೂರ್ಣ ಬ್ರಹ್ಮ ಮೇಲ್ಗಡೆಯೂ ಕೂಡ ಅದೇ ದರ್ಶನ, ಕೆಳಗಡೆಯೂ ಕೂಡ ಅದೇ ದರ್ಶನ, ಮಧ್ಯದಲ್ಲೂ ಕೂಡ ಅದೇ ದರ್ಶನ, ಎಲ್ಲೆಲ್ಲೂ ಆ ಪರಬ್ರಹ್ಮದ ದರ್ಶನ, ಅದರ ಪೂರ್ಣತೆಯ ದರ್ಶನ. ಪರಬ್ರಹ್ಮ ಮಾತ್ರವೇ ಪೂರ್ಣ, ಪರಬ್ರಹ್ಮಕ್ಕೆ ಹೊರಟಾದ ಇತರ ಯಾವುದೇ ವಸ್ತುವೇ ಆಗಲಿ ಅದು ಪರಿಪೂರ್ಣ ಅಲ್ಲ. ಚತುರ್ಮುಖ ಬ್ರಹ್ಮಾದಿಗಳಿಂದ ಹಿಡಿದು ಇರುವವರೆಗೂ ಕೂಡ ಎಲ್ಲವೂ ಕೂಡ ಅಪರಿಪೂರ್ಣ. ಹಾಗೆ ಅಂತ ಅಪರಿಪೂರ್ಣ ಅಂತ ಹೇಳೋಕ್ಕೂ ಆಗೋದಿಲ್ಲ. ಅದಕ್ಕೆ ತಿಳಿದ್ರೆ ಯಾವುದು ಪಿಂಡಾಂಡದಲ್ಲಿ ಇದೆಯೋ ಅದು ಬ್ರಹ್ಮಾಂಡದಲ್ಲಿದೆ. ಅಣೋರಣೀಯ ಮಹತೋ ಮಹೀಯ ಅಂತ ಹೇಳಿದಾಗ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ಪೂರ್ಣ, ಇದು ಪೂರ್ಣ, ಎಲ್ಲವೂ ಪೂರ್ಣ, ಪೂರ್ಣದಿಂದ ಪೂರ್ಣ, ಹೆಂಗು ಕೂಡ ಪೂರ್ಣ, ಪೂರ್ಣಕ್ಕೆ ಪೂರ್ಣವನ್ನು ಸೇರಿಸಿದರೂ ಕೂಡ ಪೂರ್ಣ. ಪೂರ್ಣ ಅನ್ನೋದಕ್ಕೆ ಕನ್ನಡದಲ್ಲಿ ಸೊನ್ನೆ ಇದೆ. ಸೊನ್ನೆಗೆ ಸೊನ್ನೆ ಸೇರಿಸಿದ್ರೆ ಎಷ್ಟು ಉತ್ತರ? ಎರಡು ಸೊನ್ನೆ ಅಲ್ಲ, ಸೊನ್ನೆ ಅಷ್ಟೇ. ಸೊನ್ನೆಯಿಂದ ಸೊನ್ನೆಯನ್ನು ಕಳೆದ್ರೆ ಸೊನ್ನೆ, ಸೊನ್ನೆಯಿಂದ ಸೊನ್ನೆ ಭಾಗಿಸಿದ್ರೂ ಕೂಡ ಸೊನ್ನೆ, ಸೊನ್ನೆಗೆ ಸೊನ್ನೆಯಿಂದ ಉಳಿಸಿದ್ರು ಕೂಡ ಸೊನ್ನೆ. ಹಾಗೆ ಪೂರ್ಣ ಈ ಪರಬ್ರಹ್ಮ ಅಂತಕ್ಕಂಥ ಅದಕ್ಕೆ ಸೇರಿಸುವಂತಹದ್ದು ಇಲ್ಲ, ಅದನ್ನು ಕಳೆಯುವಂತಹದ್ದು ಇಲ್ಲ. ಆದ್ರಿಂದ ಹೇ ಬರುವಂತ ಹೇ ಪರಬ್ರಹ್ಮ, ನೋಡು ನನಗೇನಾದ್ರೂ ಸಾಕ್ಷಾತ್ಕಾರ ಕೊಡದೆ ಹೋಯಿತು ಅಂತ ಹೇಳಿ ನಿನ್ನ ಜಪ ಮಾಡೋದಿಲ್ಲ, ನಾನು ನಿನ್ನ ಧ್ಯಾನ ಮಾಡೋದಿಲ್ಲ ನಾನು ಅಂತ ಹೇಳಿದೆ. ಅವನು ಸುಮ್ಮನಿರ್ತಾನೆ, ಯಾಕೆಂದ್ರೆ ಅವನಿಗೆ ಏನು ನಷ್ಟ ಆಗೋದಿಲ್ಲ. ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ ಕೃಷ್ಣ ಭಗವದ್ಗೀತರಲ್ಲಿ. ನಾನು ಇಲ್ಲಿಯವರೆಗೆ ಪಡೆಯಬೇಕಿತ್ತು, ಇನ್ನು ಮುಂದೆ ಪಡೆಯಬೇಕಾದಂತಹದ್ದು ಯಾವುದು ಇಲ್ಲ, ಅದು ಕೂಡ ನಾನು ಕರ್ಮನಿರತನಾಗಿದ್ದೇನೆ ಅಂತ ಹೇಳ್ತಾನೆ. ನೀವು ಕೂಡ ಅದೇ ರೀತಿಯಲ್ಲಿ ಕರ್ಮ ಮಾಡಬೇಕು, ಕರ್ಮ ಮಾಡಿಯೇ ಕರ್ಮ ಪಾಶದಿಂದ ಮುಕ್ತನಾಗಬೇಕು ಅಂತದನ್ನು ಅಂತನ್ನು ತಿಳಿಸೋದಕ್ಕೆ ತನ್ನ ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ. ಈ ಮೂರು ಲೋಕದಲ್ಲೂ ಕೂಡ ನಾನು ಪಡೆಯಬೇಕಾದೇನೂ ಇಲ್ಲ. ಯಾಕೆ? ಅವನು ಪರಿಪೂರ್ಣ ನಿತ್ಯತೃಪ್ತ ನಿರಾಶ್ರಯ. ಇಂತಹ ಪೂರ್ಣದ ಸ್ಥಿತಿ ಅನುಭವ ಬರುತ್ತೆ ಸಮಾಧಿ ಸ್ಥಿತಿಯಲ್ಲಿ. ಇದು ಬಹಳ ಬಹಳ ಮುಖ್ಯ. ಸುಮ್ಮನೆ ಓದ್ಕೊಂಡಾಗ, ಸುಮ್ಮನೆ ಅದನ್ನೇ ಮನನ ಮಾಡ್ತಾ ಇದ್ದಾಗ, ಮನನ ಮಾಡ್ತಾ ಇದ್ದಾಗ ಹಾಗೆಯೇ ಇತರರಿಗೆ ಉಪನ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಆ ವಿಷಯದಲ್ಲಿ ನಾವು ಪಡೆದಿದ್ದಾರೆ, ನಮ್ಮ ಮನಸ್ಸು ಆ ವಿಷಯದಲ್ಲಿ ಚೆನ್ನಾಗಿ ಪಳಗಿದಾಗ ಒಂದು ಬಗೆಯಿಂದ ಅನಿಸೋದು ಪ್ರಾರಂಭವಾಗುತ್ತೆ. ಹೌದು, ನಾನು ಪರಿಪೂರ್ಣ ಅಂತ ಅದರ ಸಾಲ. ಅದು ಸಾಲವೇ ಸಾಲದು. ಆದ್ರಿಂದ ಶ್ರೀ ಸ್ವಾಮಿ ಯತೀಶ್ವರಂದಿಯವರು ಹೇಳ್ತಾ ಇರುವಂತೆ ಡಿವೈನ್ ಡಿಸ್ಕಂಟೆಂಟ್ಮೆಂಟ್ ಯಾವಾಗ ಇಟ್ಕೊಂಡಿರು, ಪ್ರಾಪಂಚಿಕ ವಿಷಯದಲ್ಲಿ ಒಂದು ಬಗೆಯ ತೃಪ್ತಿಯನ್ನು ತಂದುಕೊಳ್ಬೇಕು. ಸಾಕು ಇದಿಷ್ಟೇನೆ, ಎಷ್ಟಾದರೂ ಇದಿಷ್ಟೇನೆ ಆದ್ರಿಂದ ಇಷ್ಟೇ ಸಾಕು. ಆ ತೃಪ್ತಿಯ ಸರತಕ್ಕಂತಹದ್ದು ನಮಗೆ ಒಂದು ವರ. ಲೌಕಿಕ ವಿಷಯ ಲೌಕಿಕವಾದಂತಹ ವಿಷಯದಲ್ಲಿ ನಮ್ಗೇನೋ ಒಂದು ಬಗ್ಗೆ ತೃಪ್ತಿ ಬಂದು ಸಾಕು, ಎಷ್ಟಿದ್ರೆ ಅಷ್ಟೇ ಸಾಕು, ಎದುಷ್ಟ ಲಾಭ ತಂದು ತುಷ್ಟ ಅಂತಿರ್ತಕ್ಕಂಥ ಸ್ಥಿತಿ ಬಂದ್ರೆ ಅದೊಂದು ದೊಡ್ಡ ಲಾಭ, ಅಲಭ್ಯ ಲಾಭ. ಅದು ಅದು ಬರಲೇಬೇಕು. ಅದು ಬಂತು ಅಂತಂದ್ಬಿಟ್ಟಿದ್ದೆ ಅಲ್ಲಿಗೆ ನಿಲ್ಲಬಾರದು. ಇನ್ನೊಂದು ಅತೃಪ್ತಿ ಬೆಳೀಬೇಕು ನಮ್ಮಲ್ಲಿ. ಆ ಪರಬ್ರಹ್ಮದ ಪರಿಪೂರ್ಣ ಅನುಭವ ಆಗಲಿಲ್ವಲ್ಲ, ಆ ಪರಬ್ರಹ್ಮದ ದರ್ಶನ ಆಗಲಿಲ್ವಲ್ಲ, ಅನುಭವ ಆಗಲಿಲ್ವಲ್ಲ ಅಂತ ಹೇಳ್ತಕ್ಕಂಥ ಈ ಬಗೆಯ ಅತೃಪ್ತಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದ್ರೆ, ಯಾವ ಕ್ಷಣದಲ್ಲಿ ಅದನ್ನು ಪಡೆದೇನು, ಈ ಕ್ಷಣದಲ್ಲೇ ಬೇಕು ನನಗೆ, ಸಿಕ್ಕಿದ್ರೆ ನನಗೆ ಈ ಕ್ಷಣದಲ್ಲೇ ಸಿಕ್ಕಬೇಕು. ಒಂದು ಈ ಕ್ಷಣದಲ್ಲಿ ಇಲ್ಲಿದ್ರೆ ಹೌದು ಈ ಶರೀರ ಅಂತ ಬುದ್ಧ ಬುದ್ಧ ಆಗಬೇಕಾದ ಮೊದಲು ಸಿದ್ಧಾರ್ಥ ಗೌತಮ ಆ ಮರದ ಬುಡದಲ್ಲಿ ಕೂತ್ಕೊಂಡು ಹೇಗೆ ನಿಶ್ಚಯ ಮಾಡಿದ್ದಾನ, ಒಂದೋ ಇದೇ ಆಕಾರದಲ್ಲಿ ನನ್ನ ಶರೀರ ಮಾಡಿದ್ದು ಹೋಗಿದೆ ಎಲ್ಲ ಬಂದ್ರೆ ನನಗೆ ಆ ಬೆಳಕು ಗೋಚರಿಸಿ ಅಂತನ್ನುವ ದೃಢ ನಿರ್ಧಾರ ಮಾಡಿ ಯಾವಾಗ ಗೊತ್ತೋ ಆಗಲೇ ಅವನಿಗೆ ಜ್ಯೋತಿ ಅವನೊಳಗಡೆ ಬೆಳೆಯಿತು, ಸರ್ವ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆಗಲೇ ಆ ಪರಿಹಾರವನ್ನ ಸಮಸ್ತ ಜಗತ್ತಿಗೆ ಬೋಧಿಸಲು ಪ್ರಾರಂಭ ಮಾಡಿದ್ದು ಆಮೇಲೆ. ಇಲ್ಲಿ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅನುಭವ ಆಗದೇನೆ ಕೇವಲ ಭಾವಿಸುವುದರ ಮೂಲಕವೇ ನಾವು ಯಾವುದೋ ಒಂದು ಅನುಭವವನ್ನು ಮಾಡ್ಕೊಳ್ತೀವಲ್ಲ, ಆ ಅನುಭವವನ್ನೇ ನಮ್ಮ ಅನುಭವ ಅಂತ ಖಂಡಿತ ಮೋಸ ಹೋಗ್ಬಾರದು. ಅಂತೂ ಒಂದು ಅನುಭವದ ಮಾತನ್ನ ಪತ್ತಿ ಹೇಳಿದಂತಾಯ್ತು. ಸಮಾಧಿಷ್ಠ ಮನುಷ್ಯನ ಲಕ್ಷಣವನ್ನು ಇಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾರೆ. ಮಾಸ್ಟರ್ ಮಾಷೆಯ ಮುಂದುವರಿಸ್ತಾನೆ. ಅದರಲ್ಲಿನ ಮಹಿಮಚರಣ ಪರಮಾಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡು ಹೊರಟವರು. ಮಾರನೇ ದಿನ ಪರಮಾಂಸರು ಮಧ್ಯಾಹ್ನದ ಊಟ ಮುಗಿಸಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ರಾಮಚಂದ್ರ ದತ್ತ, ಸುರೇಂದ್ರನಾಥ್ ಮಿತ್ರ, ಇನ್ನು ಕೆಲವು ಮಂದಿ ಭಕ್ತರು ಕಾಂತಪದಿಂದ ಬಂದಿದ್ದಾರೆ. ಪರಮಾಂಸರ ಕೈ ಕೀಲು ತಪ್ಪಿರುವುದನ್ನು ನೋಡಿ ಅವರೆಲ್ಲರೂ ಚಿಂತಾಕ್ರಾಂತರಾಗಿಬಿಟ್ಟಿದ್ದಾರೆ. ಮಾಸ್ಟರ್ ಮಾಷೆಯನ್ನು ಕೂಡ ಹತ್ತಿರ ಪಡೆದುಕೊಂಡಿದ್ದಾನೆ. ಶ್ರೀರಾಮ ಸುಭಕ್ತರಿಗೆ ಹೇಳ್ತಾ ಇದ್ದಾರೆ, ಭಗವತಿ ನನ್ನನ್ನ ಎಂಥ ಅವಸ್ಥೆಯಲ್ಲಿ ಇಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನು ಯಾವುದನ್ನು ಕೂಡ ರಹಸ್ಯವಾಗಿ ಇಟ್ಕೊಳ್ಳೋ ಹಾಗಿಲ್ಲ, ನನ್ನದು ಬಾಲಕನ ಅವಸ್ಥೆ ಈ ರಾಖಾಲಿಗೆ ಇದೆಲ್ಲ ಅರ್ಥವಾಗ್ತಾ ಇಲ್ಲ. ಜನ ನನ್ನ ಕೀಲು ತಪ್ಪಿದ ತೋಟನ ನೋಡಿ ನನ್ನನ್ನ ಟೀಕಿಸಬಹುದು ಅಂತ ಅದು ಕಾಣುವ ರೀತಿಯಲ್ಲಿ ನನ್ನ ಮೇಲೆ ಬಟ್ಟೆ ಹೊಡಿಸುತ್ತಾರೆ. ಆತ ಡಾಕ್ಟರ್ ಮಧುಸೂದನನ್ನ ಒಂದು ಬದಿ ಕರೆದುಕೊಂಡು ಹೋಗಿ ನನ್ನ ಜೀವ ತೊತ್ತಿದ ತೋಳಿನ ವಿಷಯವಾಗಿ ಆತನಿಗೆ ಗೊತ್ತಾಗಿ ತಿಳಿಸ್ತಾ ಇದ್ದ. ಆದ್ರೆ ನಾನು ಗಟ್ಟಿಯಾಗಿ ಕೂಗಿದ್ದೆ, ಓ ಡಾಕ್ಟರ್ ಮಧುಸೂದನ ಇಲ್ಲಿ ಬಂದು ನೋಡು, ನನ್ನ ಕೈ ಕೀ ತುಪ್ಪಿಟ್ಟಿದೆ. ಈ ರಾಮಕೃಷ್ಣ ಕೈಯಲ್ಲಿ ಗುಟ್ಟು ಮಾಡೋದಕ್ಕೆ ಸಾಧ್ಯವಿಲ್ಲವಂತೆ, ಹುಟ್ಟು ಮಗು ಗುಟ್ಟು ಮಾಡೋದೇ ಇಲ್ಲ, ಎಲ್ಲರತ್ರ ಹೇಳ್ಬಿಡುತ್ತೆ. ತಂದೆ ತಾಯಿಯನ್ನ ಹೇಳ್ಕೊಟ್ರೆ ಅದೆಲ್ಲ ಹೇಳಬಾರ್ದು ಕೂಡ ಅಂತ ಹೇಳಿದ್ರೆ ಅದು ಹೋಗಿ ಹೇಳುತ್ತೆ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅದು ಹೇಳಬಾರ್ದು ಅಂತ. ಆಗಲ್ಲ ನಗರದ ಹುಡುಗ ನಾಜೂಕು ಶ್ರೀರಾಮಕೃಷ್ಣನ ಅವತಾರ ಪುರುಷರು ಎಲ್ಲಿ ಜ್ಞಾನಿಗಳು ಸಮಾಧಿ ಪುರುಷರು ಈ ತರ ಕೈ ಮುಗಿದುಕೊಂಡು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವಮಾನ ಅಲ್ಲ. ಯೋಗಿಗಳು ಈ ರೀತಿಯಲ್ಲಿ ಇರಬಾರ್ದು, ಯೋಗಿಗಳು ಅಂತಂದ್ರೆ ಅವಾಗ ಆರೋಗ್ಯದಿಂದ ಇರಬೇಕು. ಆದ್ರೆ ಯೋಗಿಗಳಿಗೆ ಆರೋಗ್ಯ ಇಲ್ಲದ ಮೇಲೆ ಇನ್ನು ಸಾಮಾನ್ಯದಲ್ಲಿ ಆದ್ರಿಂದ ಇದು ಜನ ಕಣ್ಣಿಗೆ ಬೇರೆ ಹೋಗಿದೆ. ಅವರು ನಿತ್ಯಯೋಗಿಗಳು ಆನಂದವಾಗಿದ್ದಾರೆ ಅಂತ ಬಂದು ಅದೊಂದು ಬಗೆಯ ಸುಳ್ಳು ಕಲ್ಪನೆಯನ್ನು ಕೊಟ್ಟಂತಾಯ್ತಲ್ಲ. ಚೇದಾಂತ ಸಿಗೋದೆಲ್ಲ ಆಗಲಿಲ್ಲ, ಅದರಿಂದ ಬೆಳೆತಾರೆ. ನಾನೆಲ್ಲರಿಗೂ ಹೇಳ್ಬಿಟ್ಟಿದ್ದೆ ಈ ತರಹ ಅಂತ ಬಳಿಕ ಮುಂದುವರಿಸುತ್ತಾರೆ. ಅವರ ಬಿಚ್ಚು ಮನಸ್ಸಿನ ಸ್ವಭಾವ ಯಾವ ತರಹ ಇತ್ತು ಅನ್ನೋದನ್ನ ಇನ್ನೂ ಬಗೆ ಬಗೆಯಾಗಿ ಹೇಳೋಕೆ ಶುರು ಮಾಡಿದ್ದಾರೆ. ಈಗ ಹೇಳ್ತಾರೆ ಮಧುರ ಬಾಬು ಮತ್ತು ಆತನ ಹೆಂಡತಿ ಮಲಗ್ತಾ ಇದ್ದಂತಹ ಕೊಠಡಿಯಲ್ಲೇ ಕೆಲವು ಕಾಲ ನಾನು ಮಲಗುತ್ತಿದ್ದೆ. ನಾನು ಅವರೊಂದು ಚಿಕ್ಕ ಮಗುವೋ ಏನೋ ಎಂಬಂತೆ ಅವರು ನನ್ನನ್ನು ನೋಡಿಕೊಳ್ತಿದ್ರು. ಆಗ ನನಗೆ ಒಂದು ಮಾತ್ರ ಅವಸ್ಥೆ, ಮಧುರ ಬಾಬು ಕೇಳ್ತಿದ್ದ, ಬಾಬಾ ನಾವು ಮಾತುಕತೆ ಹಾಕೊಳ್ಳೋದು ನಿಮ್ಗೆ ಕೇಳಿಸ್ತೀಯ? ಆಗ ನಾನು ಹೇಳ್ತಿದ್ದೆ ಹೌದು ಎಲ್ಲರೂ ಕೇಳ್ಕೊಳ್ತಾ ಇರ್ತಾರೆ. ಮಗು ಕೂಡ ಕೇಳಿಸುತ್ತಿದ್ರೆ ಮಗುಗೆ ಕೇಳಿಸುತ್ತೆ, ಕೇಳಿಸಿದ್ರು ಕೂಡ ಕೇಳಿಸಿದ್ರು ಅದು ಕೇಳಿಸ್ಕೊಂಡ್ರು ಕೂಡ ಪ್ರತಿಕ್ರಿಯೆ ಮಾತ್ರ ಏನಿರೋದಿಲ್ಲ, ಸುಮ್ಮನೆ ಇರುತ್ತೆ. ಹಾಗೆಯೇ ಶ್ರೀರಾಮಕೃಷ್ಣರು ಅವ್ರ ಕೋಣೆಯಲ್ಲಿ ಆ ತರಹ ಇರ್ತಂತೆ. ಇದನ್ನ ಎಷ್ಟು ಭಾವಿಸಿದ್ರು ಕೂಡ ಅಷ್ಟು ನಮಗೆ ಶ್ರೀರಾಮಕೃಷ್ಣ ಮೇಲೆ ಭಾವನೆ ಎಂದಿರತಕ್ಕಂಥ ಅದು ಹೆಚ್ಚುತ್ತಾ ಹೋಗುತ್ತೆ. ನಮ್ಮ ಮನಸ್ಸು ಶ್ರೀರಾಮಕೃಷ್ಣರಲ್ಲಿ ಕಡಿಗೆಯೇ ಹೋಗ್ಬಿಡುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು, ಇಷ್ಟೊಂದು ಮುಗ್ಧತೆಯನ್ನ ಹೊಂದೋದಕ್ಕೆ ಸಾಧ್ಯ? ಕಣ್ಣೆದುರಿಗೆ ಎಲ್ಲ ಕಿವಿಯೆದುರಿಗೆ ಎಲ್ಲ ಕೇಳ್ತಾ ಇದ್ರು ಕೂಡ ತಾನು ಮಾತ್ರ ಮುಗ್ಧವಾಗಿರ್ಬೇಕು ಸಾಧ್ಯ ಅಂತಲ್ಲದನ್ನು ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ಕಾಣಬಹುದಾಗಿದೆ. ಇದೆಷ್ಟು ವಾಸಿ ಈಗ ಮುಂದೆ ಮುಂದೆ ಏನು ಮಾಡ್ತಾ ಇದ್ದೀನಿ ನೋಡಿ. ಒಮ್ಮೆ ಮಧುರ ಬಾಬುವಿನ ಹೆಂಡತಿಗೆ ತನ್ನ ಪತಿಯ ನಡತೆಯ ಸಂಬಂಧವಾಗಿ ಸಂದೇಹ ಬಂದು ಆದರೆ ಹೇಳಿದ್ರು, ನೀವು ಹೊರಗಡೆಗಾದ್ರೂ ಹೋಗುದಾದ್ರೆ ನಿಮ್ಮೊಡನೆ ಪರಮಾಂಶನ ಕರ್ಕೊಂಡು ಹೋಗಬೇಕು ಅಂತ. ಒಂದಿನ ಮಧುರ ಬಾಬು ಒಂದು ಸ್ಥಳಕ್ಕೆ ಹೋದ. ಅಲ್ಲಿ ಆತ ನನ್ನನ್ನು ಕೆಳಗಡೆ ಕೂರಿಸಿ ತಾನು ಮೇಲ್ಗಡೆ ಹೋದ. ಅರ್ಧ ಗಂಟೆ ಆದ ಅಂತ ಕೆಳಗಡೆ ಬಂದು ಹೇಳ್ದ, ಬಾಬಾ ಬಂದು ಹೋಗೋಣ, ಗಾಡಿ ಕಾಡ್ಕೊಂಡಿದೆ. ಅದರ ಸಂಬಂಧವಾಗಿ ಮಧುರ ಬಾಬುನ ಹೆಂಡತಿ ನನ್ನನ್ನು ಕೇಳಿದಾಗ ನಾನು ಜಾತ್ರೆ ತಪ್ಪದೆ ಎಲ್ಲರೂ ಒಂದು ಸಂಘವಾಗಿ ಹೇಳ್ತಿದ್ದೆ. ನಾನು ಆಕೆ ಹೇಳಿದೆ, ನೋಡು ನಾವು ಒಂದು ಮನೆಗೆ ಹೋದ್ವು. ಆತ ಮಧುರ ಬಾಬು ನನ್ನ ಕೆಳಗಡೆಗೆ ಕೂರಿಸಿ ನಾನು ಮಾತ್ರ ಮೇಲೆ ಮಾಡಿದ್ದೆ ಹೋದ. ಅರ್ಧ ಗಂಟೆ ಆದ್ಮೇಲೆ ಕೆಳಗೆ ಇಳಿದು ಬಂದು ಹೇಳಿದ, ಬಾಬಾ ಹೋಗೋಣ ಬನ್ನಿ ಅಂತ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣ, ಆಕೆ ಅಂದ್ರೆ ಮಧುರ ಬಾಬುನ ಹೆಂಡತಿ ಅಲ್ಲಿ ಏನಾಗಿರಬಹುದು ಅಂತನ್ನ ನನಗೆ ಅರಿವಾಗುವ ರೀತಿಯಲ್ಲಿ ತರಿಸ್ಕೊಂಡಂತೆ. ಏನ್ ಅದ್ಭುತವಾದ ವಾಕ್ಯಗಳಿವೆಲ್ಲ. ಬಳಿಕ ಹೇಳ್ತಾರೆ ಮಧುರ ಬಾಬುವಿನ ಜಮೀನ್ ದಾರಿಯ ಒಬ್ಬ ಪಾಡುಗಾರ ಇಲ್ಲಿನ ತೋಟದಿಂದ ಹಣ್ಣು ಹಣ್ಣು ತರಕಾರಿಗಳನ್ನ ರಹಸ್ಯವಾಗಿ ಗಾಡಿಯಲ್ಲಿ ಸಾಗಿಸುವ ಅಭ್ಯಾಸವನ್ನು ಇಟ್ಕೊಂಡಿದ್ದ. ಇನ್ನೊಬ್ಬ ಪಾಲ್ದಾರ ಆ ವಿಷಯವನ್ನು ಕೇಳಿದ ನನ್ನ ಹತ್ರ. ಅದು ನಾನು ಎಲ್ಲವನ್ನೂ ಅವನಿಗೆ ಸಾಂಗವಾಗಿ ಹೇಳಿದ್ವಿ. ನಮ್ಮ ಕೃಷ್ಣನಲ್ಲಿ ಇದೆಲ್ಲ ಕಾಡಿ ಆಗುತ್ತೆ, ಆದ್ರೆ ಅವ್ರ ಕೃಷ್ಣನಲ್ಲಿ ಇದೆಲ್ಲ ಏನಪ್ಪಾ ಅಂತಂದ್ರೆ ಸತ್ಯಪ್ರಿಯತೆ, ಸರಳತೆ, ಮುಗ್ಧತೆ. ಅವ್ರು ಮಾಡಿದಾಗ ನಾವು ಹೆಚ್ಚೆಚ್ಚು ಮಾಡೋಕ್ಕಾಗೋದಿಲ್ಲ. ಆದರೆ ಶ್ರೀರಾಮಕೃಷ್ಣ ಅಪಾರವಾದಂತಹ ಒಂದು ಮುಗ್ಧತೆಯ ಪರಿಚಯ ನಮಗಿಲ್ಲಿ ಆಗುತ್ತೆ. 24 ಫೆಬ್ರವರಿ 1884 ಫಾಲ್ಗುಣ ಕೃಷ್ಣ ತ್ರಯೋದಶಿ ಭಾನುವಾರ ಮಾಸ್ಟರ್ ಮಾಸ್ಟರ್ ಬರೀತಾ ಇದ್ದಾನೆ. ಪರಮಾಂಶರು ಮಧ್ಯಾಹ್ನದ ಊಟವಾದ ನಂತರ ವಿಶ್ರಮಿಸಿಕೊಳ್ತಾ ಇದ್ದಾರೆ. ನೆಲದ ಮೇಲೆ ಮಣಿಮಲ್ಲಿಕ ಕುಳಿತುಕೊಂಡಿದ್ದಾನೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸಿ ಪರಮಾಂಶರಿಗೆ ಪ್ರಣಾಮ ಮಾಡಿ ಮಣಿಮಲ್ಲಿಕನ ಹತ್ತಿರ ಕುಳಿತುಕೊಂಡ. ಪರಮಾಂಶರ ತೋಳಿನಲ್ಲಿ ಇನ್ನೂ ಪಟ್ಟಿ ಇದೆ. ಶ್ರೀರಾಮಶ್ರು ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ನೀನು ಯಾವ ಕೇಳ್ತದೆ ಮಾಸ್ಟರ್ ಮಾಸ್ಟರ್? ಆರಂಭದಾರನವರೆಗೆ ಗಾಡಿಯಲ್ಲಿ ಬಂದು ಅಲ್ಲಿಂದ ನಡ್ಕೊಂಡು ಬಂದೆ. ಆಗ ಮಣಿಲಾರ ಹೇಳ್ತಾನೆ, ಓ ಬಹಳವಾಗಿ ಬೆವರಿದ್ದಾನೆ ಪಾಪ. ಆಗ ಶ್ರೀರಾಮಕೃಷ್ಣ ನಗ್ತ, ಇದಕ್ಕಾಗೇ ನಾನು ಭಾವಿಸ್ತಾ ಇರೋದು ಇವೆಲ್ಲ ನನ್ನ ತಲೆಯ ಕಲ್ಪನೆಗಳಲ್ಲ ಅಂತ ಇಲ್ಲದೆ ಹೋಗಿದ್ರೆ ಈ ಇಂಗ್ಲಿಷ್ ಮ್ಯಾನ್ಗಳೆಲ್ಲ ಇಷ್ಟು ಕಷ್ಟ ತೆಗೆದುಕೊಂಡು ಇಲ್ಲಿ ಯಾಕೆ ಬರ್ತಿದ್ರು ನೋಡಿ ವಾಕ್ಯ. ನಂತರ ನಷ್ಟ ಹೇಳದಂತೆ ಮತ್ತೇನು ಹೇಳಿದ್ರು, ಇದಕ್ಕಾಗಿ ನಾನು ಭಾವಿಸ್ತಾ ಇರೋದು ಇವೆಲ್ಲ ನನ್ನ ತಲೆಯ ಕಲ್ಪನೆಗಳಲ್ಲ ಅಂತ. ಇದನ್ನ ಹಾಗಾಗಿ ಓದ್ಕೊಂಡ್ರೆ ತಲೆ ಕೂಡ ಆಗುದಿಲ್ಲ. ಇವೆಲ್ಲ ನನ್ನ ತಲೆಯ ಕಲ್ಪನೆಗಳೆಲ್ಲ ಅಂದ್ರೆ ಇವೆಲ್ಲ ಅಂದ್ರೆ ಯಾವುದು ಅಂದ್ರೆ ಶ್ರೀರಾಮಕೃಷ್ಣಿಗೆ ಇಲ್ಲಿಯವರೆಗೆ ಆದಂತಹ ಆಧ್ಯಾತ್ಮಿಕ ಅನುಭವಗಳು, ಅವರ ಆಧ್ಯಾತ್ಮಿಕ ಪ್ರಗತಿ, ಅವರ ಆಧ್ಯಾತ್ಮಿಕ ಸಿದ್ಧಿ, ಇವುಗಳೆಲ್ಲ ಕೇವಲ ಅವರ ತಲೆಯ ಕಲ್ಪನೆಗಳಲ್ಲ ಅಂತ. ಯಾಕೆ ತಮ್ಮಲ್ಲಿ ನಿಜವಾದ ಆಧ್ಯಾತ್ಮಿಕತೆ ತಪ್ಪದಂತಹ ಅದು ಅರಳಿರೋದ್ರಿಂದ ಈ ಇಂಗ್ಲಿಷ್ ಮ್ಯಾನ್ಗಳೆಲ್ಲ ಇಷ್ಟು ಕಷ್ಟ ತೆಗೆದುಕೊಳ್ಳಲಿಕ್ಕೆ ಬರ್ತಾ ಇರೋದು ಇಂಗ್ಲಿಷ್ ಮ್ಯಾನ್ಗಳಂತೆ. ಅವರು ಇವರು ಸಾಮಾನ್ಯರು ಬಂದ್ಬಿಟ್ಟಿದ್ರೆ ಏನೋ ಮೋದಿಗಳು ಬಂದು ಅಂತ ಅನ್ಬೋದಾಗಿತ್ತು. ಆದ್ರೆ ಇಂಗ್ಲಿಷ್ ಮ್ಯಾನ್ಗಳು, ಇಂಗ್ಲಿಷ್ ಮ್ಯಾನ್ಗಳು ಈ ಇಂಗ್ಲಿಷ್ ಓದೇ ಇರ್ತಕ್ಕಂತಹ ಮನುಷ್ಯನ ಮುಂದೆ ಮಂಡಿ ಊರಿಗೆ ಬಿಡಿಸ್ಕೊಂಡು ಕೇಳೋದಿಕ್ಕೆ ಅಷ್ಟು ಕಷ್ಟ ಪಟ್ಕೊಂಡು ಬೆವರಿಸ್ಕೊಂಡು ಯಾರು ಬರ್ತಾರೆ ದುಡ್ಡು ಖರ್ಚು ಮಾಡಿಕೊಂಡು ಗಾಡಿ ಬಾಡಿಗೆ ಕೊಟ್ಕೊಂಡು ನಡ್ಕೊಂಡು ನಡ್ಕೊಂಡಾದ್ರೂ ಸರಿ ಯಾರು ಬರ್ತಾರೆ? ನಿಜವಾಗ್ಲೂ ನನ್ನಲ್ಲಿ ಆ ಒಂದು ಶಕ್ತಿ ಸಂಪೂರ್ಣ ಅಲ್ಲಿ ಬಂದಿದೆ ಅಂತನ್ನೋದನ್ನ ನಾನು ಬಾಕೋದು ಅದಕ್ಕೆ ಅಂತ ಹೇಳ್ತಾರೆ. ಮಹಾಮಹಿ ಮುಂದುವರಿಸ್ತಾನೆ ಪರಮಾಂಸರು. ಈಗ ಅವರೊಡನೆ ತಮ್ಮ ಆರೋಗ್ಯದ ಸಂಬಂಧವಾಗಿಯೂ ತಮ್ಮ ನೊಂದ ತೋಳಿನ ಸಂಬಂಧವಾಗಿಯೂ ಮಾತನಾಡತೊಡಗಿದ್ದಾರೆ ಶ್ರೀರಾಮಕೃಷ್ಣ. ಒಮ್ಮೊಮ್ಮೆ ನಾನೇ ನನಗೆ ಹೇಳ್ಕೊಡ್ತೇನೆ, ಆತ ಇಲ್ಲಿ ಪಟ್ಟು ಹೋಗ್ಬಿಡಿ ಅಂತ. ಆದ್ರೆ ಮತ್ತೆ ಭಗವತಿಗೆ ಹೇಳ್ತೇನೆ, ಹೇ ತಾಯಿ ಆತ ಹೋಗುತ್ತಾನೆ ಎಲ್ಲಿಗೆ? ಆತ ಈ ಪ್ರಪಂಚಾಂತರದ ಹುರಿಯುವ ಬಾಣಲೆಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗಿ ಹೋಗ್ಬೇಕೆ? ಎಷ್ಟು ಭಾವನೆಗಳು ಬಂದವು ಇಲ್ಲಿ. ಅವರ ಮುಕ್ತತೆ, ನರೇಂದ್ರನ ಅವಸ್ಥೆ, ಇವನು ಕೂಡ ಕೋಪ ಬರೋದು ಪಟೋದೇವನು ಅಂತಂದ್ಬಿಟ್ಟಿದೆ. ಆಗ ಅವನ ಮೇಲೆ ಕಣಿಕರ ಬರುವಂತಹದ್ದು, ಆ ಪ್ರಪಂಚ ಹೊಲಿಯುವ ಬಾಣ್ಯ ಅಂತ ಇದೆ. ಅದರೊಳಗೆ ಬಿದ್ದಿದೆ ಮನೆಗೆ ಬಿಲ್ಲಿ ಬದಲಾಡಿ ಸತೋಗ್ಬೇಕೆ ಅವನು? ಬೇಡ, ಇಲ್ಲೇ ಇರ್ಲಿ, ನನ್ನ ಕಟ್ಟ ಕೊಡ್ತಾನೆ, ಅದ್ರೂ ಕೂಡ ಪರವಾಗಿಲ್ಲ, ಇಲ್ಲೇ ಇರ್ಲಿ ಅಂತ ಅನ್ಕೊಳ್ಳೋದು ಆ ಕಮ್ಮಿ. ಇದನ್ನೆಲ್ಲ ನಾವು ಭಾವಿಸ್ಬೇಕಾಗುತ್ತೆ. ಬಳಿಕ ಹೇಳ್ತಾರೆ, ನನ್ನ ಬಾಲಕನಂತಹ ಅಧೈರ್ಯ ಬರ್ತೇನಲ್ಲ. ನಾನು ಮೊಸರು ಬಾಬುವಿಗೆ ನನ್ನ ನಾಡಿ ತೊಡ್ತಿ ಅದನ್ನು ಕೇಳ್ತಾ ಇದ್ದೆ, ನನ್ನ ಆರೋಗ್ಯ ಸರಿಯಾಗಿಲ್ಲೇನೋ ಅಂತ. ಒಳ್ಳೆಯದು, ಹಾಗಾದ್ರೆ ನನಗೆ ಭಗವಂತನ ಶಬ್ದ ಹೇಳಿದ್ದಾಗಾಯ್ತು? ನಾನು ಮೊಸರಾತ್ರ ಶಬ್ದ ಎಲ್ಲ ಕೇಳ್ತೀನಲ್ಲ ನನ್ನ ಆರೋಗ್ಯದ ಬಗ್ಗೆ, ಹಾಗಾದ್ರೆ ನನಗೆ ಭಗವಂತನ ಶಬ್ದ ಹೇಳಿದ್ದಾಗಾಯ್ತು? ಒಮ್ಮೆ ನಾನು ಕಾಮಾರ್ಗುರಕ್ಕೆ ಎತ್ತಿನ ಬಂಡಿಯಲ್ಲಿ ಹೋಗ್ತಿದ್ದೆ. ಅನೇಕರು ಡಕಾಯಿತರಂತೆ ದೊಣ್ಣೆ ಹಿಡಿದುಕೊಂಡು ಅದರ ಹತ್ರಕ್ಕೆ ಬಂದರು. ನಾನು ದೇವರುಗಳ ಹೆಸರನ್ನೆಲ್ಲ ಹೇಳುವುದಕ್ಕೆ ಪ್ರಾರಂಭಿಸಿದೆ. ಕೆಲವು ವೇಳೆ ರಾಮ ಅಂತ, ಇನ್ನು ಕೆಲವು ವೇಳೆ ದುರ್ಗೆ ಅಂತ, ಮತ್ತೆ ಕೆಲವು ವೇಳೆ ಓಂ ತತ್ ಸತ್ ಅಂತ. ಒಂದರಲ್ಲಿ ಇನ್ನೊಂದು ಪ್ರಯೋಜನ ಬರಲಿ ಅಂತ ಈಗ ಮಾಸ್ಟರ್ ಮಾಸ್ಟರ್ ಹೇಳ್ತಾ ಇದ್ದಾರೆ. ಒಳ್ಳೆಯದು, ಯಾಕೆ ಇಷ್ಟೊಂದು ಅಭ್ಯಯ ನನಗೆ? ಮಾಸ್ಟರ್ ಹೇಳ್ತಾನೆ, ನೀವು ಸರ್ವದಾ ಸಮಾಧಿಸ್ತರಾಗಿರ್ತೀರಿ, ಭಕ್ತರಿಗಾಗಿ ನೀವು ಮನಸ್ಸಿನ ಕಿಂಚಿತ್ ಭಾಗ ಮಾತ್ರ ನಿಮ್ಮ ಶರೀರದಿಂದ ಇಟ್ಟಿದ್ದೀರಿ. ಈ ಕಾರಣದಿಂದ ನೀವು ನಿಮ್ಮ ಶರೀರದ ರಕ್ಷಣೆಗಾಗಿ ಆಗಾಗ ಅಧೈರ್ಯ ಪಡ್ತಿರ್ತೀರಿ ಅಷ್ಟೇನೆ ಅಂತ. ಶ್ರೀರಾಮಕೃಷ್ಣ ಹೌದು, ಭಗವದ್ ಭಕ್ತಿಯಲ್ಲಿ ಮತ್ತು ಭಕ್ತರ ಸಹವಾಸದಲ್ಲಿ ನಾನು ಆನಂದ ಪಡಬೇಕು ಅಂತ ಇಷ್ಟಪಡ್ತೇನೆ. ಹಾಗೆ ಆನಂದ ಪಡಬೇಕು ಅಂತ ನನಗೆ ಕಿಂಚಿತ್ತು ಮನಸ್ಸು ಇದೆ. ಆದ್ರೆ ಈ ಶರೀರದ ಮೇಲೆ ಒಂದಿಷ್ಟು ಮನಸ್ಸು ಅಂತ ಹೇಳ್ತಾರೆ ಶ್ರೀರಾಮ. ಮಣಿಮಲ್ಲಿಕ ಕಲ್ಕತ್ತದಲ್ಲಿ ತೆರೆದಿರತಕ್ಕಂತಹ ವಸ್ತು ಪ್ರದರ್ಶನಾಲಯದ ಸಂಬಂಧವಾಗಿ ವಿವರಿಸಿ ಹೇಳಲು ಶುರು ಮಾಡಿದ ಈಗ ಆತ ಹೇಳ, ಅಲ್ಲಿ ಯಶೋದೆ ಬಾಲಕ ಕೃಷ್ಣನನ್ನ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರ್ತಕ್ಕಂತಹ ಬಹಳ ಸುಂದರವಾದ ಒಂದು ವಿಗ್ರಹ ಇದೆ ಅಂತ. ಅದನ್ನ ಕೇಳಿ ಪರಮಂತ್ರ ಕಣ್ಣುಗಳಿಂದ ಪ್ರೇಮಾಶು ಸುರಿದು ಶುರುವಾಯಿತು. ಸುಮ್ಮನೆ ಕೇಳಿದ್ದಷ್ಟೇ, ಏನ್ ಕೇಳಿದ್ದು? ಆ ವಸ್ತು ಪ್ರದರ್ಶನಾಲಯದಲ್ಲಿ ಯಶೋದೆ ಬಾಲಕೃಷ್ಣನನ್ನ ತನ್ನ ಮಡಿಯಲ್ಲಿ ಎತ್ಕೊಂಡಿರ್ತಕ್ಕಂಥ ಸುಂದರವಾದ ವಿಗ್ರಹ ಇದೆ ಅಂತ ಅಷ್ಟೇ ಹೇಳಿದ್ದೆ. ಹಾಗೆ ಹೇಳಿದ್ದೆ ಹೇಳಿದ್ದು ಆ ದಿವ್ಯ ಭಾವ ಏನು ಒಂದು ಜಾಗೃತವಾಗಿ ಕಣ್ಣೀರು ಸುಶಿಕ್ಷೆ ಮಾಡಿದ್ರು, ಪ್ರೇಮಾಶ್ರು ಸುಶಿಕ್ಷೆ ಮಾಡಿದ್ರಂತೆ. ವಾತ್ಸಲ್ಯ ಭಾವದಿಂದ ಕೂಡಿದಂತಹ ಯಶೋದೆಯ ಆ ವಿಗ್ರಹದ ಸಂಬಂಧವಾಗಿ ಹೇಳಿ ಪರಮಂತರಿಗೆ ಉದ್ದೀಪನ ಆಗಿಬಿಟ್ಟಿದೆ. ಅದಕ್ಕಾಗಿಯೇ ಅವರು ಆ ಪ್ರೇಮಾಶ್ರು ಸುರಿಸ್ತಾ ಇದ್ರು. ಈಗ ಮಣಿಲಾಲ ಹೇಳ್ತಾನಂತೆ, ನಿಮ್ಮ ಶರೀರ ಆರೋಗ್ಯ ಸರಿಯಾಗಿಲ್ಲ, ಹೇಳಿಬಿಟ್ರೆ ನೀವು ಒಮ್ಮೆ ಅಲ್ಲಿ ಹೋಗಿ ನೋಡ್ಕೊಂಡು ಬರಬಹುದಾಗಿತ್ತು. ಪ್ರದರ್ಶನ ಏರ್ಪಟ್ಟಿರೋದು ಆ ದೊಡ್ಡ ಮೈದಾನದಲ್ಲಿ, ಹೋಗ್ಬೋದಾಗಿತ್ತು. ಆ ಶ್ರೀರಾಮಕೃಷ್ಣ ಮಾಸ್ಟ್ರೇ ಮೊದಲಾದವರಿಗೆ ಹೇಳ್ತಾರೆ, ನಾನು ಅಲ್ಲಿಗೆ ಹೋದರೂ ಸಹ ಎಲ್ಲವನ್ನು ಪೂರ್ಣವಾಗಿ ನೋಡೋಕೇನು ಆಗೋದಿಲ್ಲ. ವಿಶೇಷವಾಗಿ ಯಾವುದಾದ್ರೂ ಒಂದನ್ನು ನೋಡಿಕೆ ನಾನು ಬಾಹ್ಯ ಜ್ಞಾನ ಶೂನ್ಯನಾಗಿಬಿಡ್ಬೋದು, ಬೆಳಿಗ್ಗೆ ಯಾವುದನ್ನು ನೋಡೋಕೆ ಆಗೋದೇ ಇಲ್ಲ. ಒಮ್ಮೆ ನನ್ನ ಮೃಗಾಲಯಕ್ಕೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಸಿಂಹವನ್ನು ನೋಡಿ ನೋಡ್ಬಿಟ್ಟೆ ಸಮಾಧಾನಿಸಲಾಗಿದೆ. ಹಾಗೆ ಭಗವತಿಯ ವಾಹನವನ್ನು ನೋಡಿದೊಡನೆ ಭಗವತಿಯ ಉದ್ದೀಪನೇ ಆಗ್ಬಿಡ್ತು ನನಗೆ. ಆ ಅವಸ್ಥೆಯಲ್ಲಿ ಬೇರೆ ಮೃಗಗಳನ್ನ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಆ ಸಿಂಹವನ್ನು ನೋಡಿ ಹಿಂತಿರುಗಿ ಬರಬೇಕಾಯ್ತು ಅಷ್ಟೇ. ಅದು ದೊಡ್ಡ ಮೃಗಾಲಯಕ್ಕೆ ಹೋಗಿ ಇವರು ಸಿಂಹ ನೋಡ್ತು ವಾಪಸ್ ಬಂದ. ಅದಕ್ಕಾಗಿಯೇ ಮಣಿಮಲಗಿನ ತಾಯಿ ಮೊದಲು ಹೇಳಿದ್ರು, ಇವರಿಬ್ಬರನ್ನು ವಸ್ತು ಪ್ರದರ್ಶನಾಲಯಕ್ಕೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ಬಳಿಕ ಅವಳೇ ಹೇಳಿದ್ರು ಬ್ಯಾಡಿ, ಯಾಕೆಂದ್ರೆ ಯಾರಾದ್ರೂ ನೋಡ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಮಣಿಮಲ್ಲಿಕನ ವಯಸ್ಸು 65. ಬಹಳ ಹಿಂದಿನಿಂದಲೂ ಬ್ರಾಹ್ಮ ಸಮಾಜದ ಅನುಯಾಯಿ. ಪರಮಹಂಸರು ಆತನ ಭಾವಕ್ಕನುಗುಣವಾಗಿ ಆತನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಕಥೆ ಇದ್ದಾರೆ, ಪಂಡಿತ ಜಯನಾರಾಯಣ ಒಳ್ಳೆ ಉದಾರ ಭಾವದು. ಒಮ್ಮೆ ಆತನನ್ನ ಆತನ ಮನೆಯಲ್ಲಿಯೇ ಸಂಧಿಸಿದೆ. ಆತನ ಭಾವ ನನಗೆ ಬಹಳವಾಗಿ ಹಿಡಿಸಿತು. ಆದರೆ ಆತನ ಮಕ್ಕಳೆಲ್ಲ ಎತ್ತರವಾದ ಹಿಮ್ಮಡಿಯುಳ್ಳ ಬುಷ್ ಹಾಕೊಂಡಿದ್ರು. ಅವನೇ ಹೇಳ, ನಾನು ಕಾಶಿಗೆ ಹೋಗಿ ಇರೋದಾಗಿ, ತಾನು ಕಾಶಿಗೆ ಹೋಗಿ ಇರೋದಾಗಿ. ಆಡಿದಂತೆ ಕೊನೆಗೆ ಅವನು ನಡ್ಕೊಂಡ ಕಾಶಿಗೆ ಹೋಗಿದ್ದ. ಕೊನೆಗೆ ಅಲ್ಲಿಯ ಅವನ ದೇಹತ್ಯಾಗ ಕೂಡ ಆಯಿತು. ಮುಪ್ಪಾದ ಮೇಲೆ ಜಯನಾರಾಯಣನಂತೆ ಮನೆ ಬಿಟ್ಟು ಹೋಗಿ ಭಗವತ್ ಚಿಂತನೆ ಮಾಡೋದು ಶ್ರೇಯಸ್ಕರವಾದ್ರು ಏನ್ ಹೇಳ್ತೀನಿ. ಆಗ ಮಣಿಲಾಲ ಹೇಳ್ತಾನೆ, ಹೌದು, ಸಂಸಾರ ತಾಪತ್ರಯದ ಸಂಸಾರದ ತಾಪತ್ರಯ ನನಗೂ ಕೂಡ ಹಿಡಿಸ್ತಾ ಇಲ್ಲ. ಯಾರಿಗೆ ತಾನೇ ಹಿಡಿಸ್ತಾರೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಗೌರಿ ಪಂಡಿತ ತನ್ನ ಹೆಂಡತಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ಆಕೆಯನ್ನು ಪೂಜಿಸ್ತಾ ಇದ್ದ. ಎಲ್ಲ ಹೆಂಡಸರು ಭಗವತಿಯ ಒಂದೊಂದು ರೂಪ ಅಂತ ಹೇಳ್ತಾ ಮಣಿಲಾಲಿ ಹೇಳ್ತಾರೆ, ನಿನ್ನ ಆ ಕಥೆಯನ್ನ ಏರಿಸುತ್ತ ಹೇಳು. ಮಣಿಲಾಲ ಹೇಳ್ತಾನೆ ಅಂತ, ಕೆಲವು ಮಂದಿ ಒಂದು ದೋಣಿ ಮಾಡಿಕೊಂಡು ಗಂಗಾ ನದಿಯನ್ನು ದಾಟ್ತಿದ್ರು. ಅದರಲ್ಲಿ ಒಬ್ಬ ಪಂಡಿತ ಇದ್ದ. ಆತ ತನ್ನ ಪಾಂಡಿತ್ಯವನ್ನ ಬಹಳವಾಗಿ ಕೊಚ್ಚಿಕೊಳ್ಳೋದಕ್ಕೆ ಶುರು ಮಾಡಿದ. ಆತ ಹೇಳಿದ, ತಾನು ವೇದ, ವೇದಾಂತ, ಷಡ್ದರ್ಶನ ಇತ್ಯಾದಿ ಅನೇಕ ಶಾಸ್ತ್ರಗಳನ್ನ ಓದಿದ್ದೇನೆ ಅಂತ. ಆತ ಸ್ವಪ್ರಯಾಣದಲ್ಲಿ ಒಬ್ಬನನ್ನ ಕೇಳ್ದ, ನಿಮಗೆ ವೇದಾಂತದ ಪರಿಚಯ ಏನಾದರೂ ಆಗಿದೆಯೋ ಅಂತ. ಆತ ಹೇಳ್ದ, ಇಲ್ಲ ಸ್ವಾಮಿ. ಹೋಗ್ರಿ, ಸಾಂಖ್ಯ ಪಾತ್ರ ಉಳಿದಾರೆ ಅಂದ್ರು ಓದಿದ್ದೀರೋ? ಇಲ್ಲ ಸ್ವಾಮಿ. ಆಗ ಪಂಡಿತ ಹೇಗೆ ಅತ್ಯಂತ ಗೌರವದಿಂದ ಮಾತಾಡ್ತಾ ಇದ್ರು ಕೂಡ ಆ ಪ್ರಯಾಣಿಕ ಸುಮ್ಮನೆ ಕುಳಿತಿದ್ದ. ಇದಕ್ಕಿದ್ದ ಹಾಗೆ ದೊಡ್ಡ ಬಿರುಗಾಳಿ ಎದ್ದು ದೋಣಿ ಇನ್ನೇನು ಮುಗಿಸುವಂತಾಯ್ತು, ಮುಗಿಸ್ಕೊಂಡು ಬಿಡುವಂತಾಯ್ತು. ಆಗ ಆ ಪ್ರಯಾಣಿಕ ಪಂಡಿತನ ಕೇಳ, ಪಂಡಿತರೇ ನಿಮಗೆ ಈ ದುಡ್ಡು ಏನಾದರೂ ಬರುತ್ತೋ? ಪಂಡಿತರು ನಡ್ತಾ ನಡ್ತಾ ಹೇಳಿದ್ರು ಇಲ್ಲ ಅಂತ. ಅದು ಪ್ರಯಾಣಿಕ ಹೇಳ, ಸ್ವಾಮಿ ನನಗೆ ಸಾಂಖ್ಯ ಪಾಪಂತಿಲ್ಲ ಇವು ಯಾವ ಗೊತ್ತಿಲ್ಲ, ಆದರೆ ಈಜೋದು ಗೊತ್ತಿದೆ. ಶ್ರೀರಾಮ್ ಕೃಷ್ಣ ನಡ್ತಾ ನಡ್ತಾ ಇರ್ತಾರೆ, ಅನೇಕ ಶಾಸ್ತ್ರಗಳ ಪರಿಚಯ ಮಾಡಿಕೊಂಡಿದ್ರೆ ಏನು ಬಂತು? ಭವ ನದಿಯನ್ನ ದಾಟುವುದು ಹೇಗೆ ಅನ್ನೋದನ್ನ ಅವಶ್ಯವಾಗಿ ಅರ್ಥಕೊಂಡರು. ಭಗವಂತನೇ ವಸ್ತು, ಉಳಿದದೆಲ್ಲ ಅವಸ್ಥೆ. ಲಕ್ಷ್ಯವನ್ನ ಭೇದಿಸುವ ಸಮಯದಲ್ಲಿ ದ್ರೋಣಾಚಾರ್ಯರು ಅರ್ಜುನನನ್ನ ಕೇಳಿದ್ರು, ನಿನ್ ಕಣ್ಣಿಗೆ ಏನ್ ಕಾಣಿಸ್ತಿದೆ? ಈ ದೊರೆಗಳು ನಿನ್ ಕಣ್ಣಿಗೆ ಬಿಡ್ತಾ ಇದ್ದಾನೆ? ಆಗ ಅರ್ಜುನ ಹೇಳ, ಇಲ್ಲ ನಾನು ನಿನ್ ಕಣ್ಣಿಗೆ ಬಿಡ್ತಾ ಇದ್ದಾನೆಯೇ ಅಂತ ಕೇಳಿದ್ರು ದ್ರೋಣಾಚಾರ್ಯರು. ಆಗ ಅರ್ಜುನ ಹೇಳ, ಇಲ್ಲ. ಆಗ ದ್ರೋಣಾಚಾರ್ಯ ಹೇಳಿದ್ರು, ಆ ಮರ? ಅರ್ಜುನ ಹೇಳ, ಇಲ್ಲ. ಆ ಮರ ಹೇಳಿರ್ತಕ್ಕಂಥ ಹಕ್ಕಿ? ಇಲ್ಲ. ಹಾಗಾದ್ರೆ ನನಗೆ ಏನ್ ಕಾಣ್ತಾ ಇದೆ? ಕೇವಲ ಹಕ್ಕಿಯ ಕಣ್ಣು. ಆಗ ದ್ರೋಣಾಚಾರ್ಯ ಹೇಳ್ತಾ ಇರುತ್ತೆ, ಮಳೆ ಅಂತ. ಮಳೆಗೆ ಸರಿಯಾದ ಸಮಯ ಯಾವುದಾದ್ರೂ ಕಣ್ಣು ಮಾತ್ರ ಕಾಣಿಸ್ಬೇಕು ಅಂದ್ರೆ ಹಕ್ಕಿ ಕಾಣಿಸುತ್ತೆ ಸಿಕ್ಕಿರ್ಬೇಕು ಅಂತ. ರಾಮಕೃಷ್ಣ ಮುಂದುವರಿಸ್ತಾ ಇರ್ತಾರೆ, ಯಾರಿಗೆ ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣಬರ್ತದೋ ಆಗ ಮಾತ್ರ ತನ್ನ ಲಕ್ಷ್ಯವನ್ನ ಭೇದಿಸಬಲ್ಲ, ಗುರಿಯನ್ನ ಪಡೆಯಬಲ್ಲ. ಯಾರ ದೃಷ್ಟಿಗೆ ಕೇವಲ ಭಗವಂತನೇ ವಸ್ತು, ಉಳಿದದೆಲ್ಲ ಅವಸ್ತು ಅಂತ ಕಾಣಬರ್ತದೋ ಆತನೇ ನಿಜವಾದ ಬುದ್ಧಿವಂತ. ಉಳಿದ ವಿಷಯಗಳ ಸುದ್ದಿ ಸಮಾಚಾರ ನಮ್ಗ್ಯಾಕಪ್ಪ? ಹನುಮಂತ ಒಮ್ಮೆ ಹೇಳ, ನನಗೆ ತಿಥಿ ವಾರ ನಕ್ಷತ್ರ ಇವುಗಳ ವಿಷಯವಾಗಿ ಏನು ಗೊತ್ತಿಲ್ಲ, ಕೇವಲ ರಾಮಚಿಂತನೆ ಮಾತ್ರ ಮಾಡ್ತಾ ಇದ್ದೇನೆ ಅಂತ. ನಮ್ಮೂ ಎಷ್ಟೋ ಜನರಿಗೆ ತಿಥಿ ವಾರ ನಕ್ಷತ್ರ ಎಷ್ಟೋ ಮಾಡ್ಕೊಂಡು ಕೂತಿರುತ್ತೆ, ಆದ್ರೆ ರಾಮಸ್ಮರಣೆ ಆಗ್ತಾ ಇದೆ ಅಂತ ಏನಿಲ್ಲ. ಏನು ಬೇರೆ ಯಾರ್ಯಾರು ಸ್ಮರಣೆ ಬರ್ತಾ ಇದು ಬರ್ತೋಗಿದೆ ಅಷ್ಟೇ. ಅಂತೂ ಶ್ರೀರಾಮಕೃಷ್ಣರು ಅತ್ಯಂತ ಸರಳವಾದ ರೀತಿಯಲ್ಲಿ ದಿವ್ಯ ಬೋಧನೆಯನ್ನ ನೀಡಿದ್ದಾರೆ. ಇವುಗಳೆಲ್ಲ ನಮ್ಮ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಇಚ್ಛಿಸಲಿ ಅಂತ ಪ್ರಾರ್ಥಿಸಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಒಂದಿನ ಶನಿವಾರ ಮುಂದುವರಿಸ್ತೇನೆ.